ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಪ್ರಕರಣ, ಮೂಲ ಕಾರಣ ಕಂಡುಹಿಡಿಯುವಂತೆ ಬಿಜೆಪಿ ಆಗ್ರಹ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ. ಮತ್ತು ಗುರು ಪೂರ್ಣಿಮೆ ಅಂಗವಾಗಿ ಕೈವಾರ ಕ್ಷೇತ್ರದಲ್ಲಿ ನಾಳೆಯಿಂದ ನಿರಂತರ 72 ಗಂಟೆಗಳ ಸಂಗೀತೋತ್ಸವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50.33. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಹಾಸನ ತಾಲೂಕಿನ ಛತ್ರನಹಳ್ಳಿಯ ಯುವ ಪ್ರಗತಿಪರ ಕೃಷಿಕ ಸಿಟಿ ಸುರೇಶ್ ಅವರೊಂದಿಗೆ ಸಂದರ್ಶನವನ್ನ ಆಲಿಸಬಹುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಹಂದಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹಾಸನ ತಾಲೂಕು ಛತ್ರನಹಳ್ಳಿಯ ಯುವ ಪ್ರಗತಿಪರ ಕೃಷಿಕ ಸಿಟಿ ಸುರೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನ ತಾಲೂಕು ಛತ್ರನಹಳ್ಳಿಯ ಹಂದಿ ಸಾಕಾಣಿಕೆದಾರರಾದಂತಹ ಸುರೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಹಂದಿ ಸಾಕಾಣಿಕೆಯಲ್ಲಿ ಒಳ್ಳೆ ಅನುಭವ ಇದೆ, ದೊಡ್ಡ ಪ್ರಮಾಣದಲ್ಲಿ ಹಂದಿಗಳ ಸಾಕಾಣಿಕೆಯನ್ನು ಅವರು ಮಾಡ್ತಾ ಇದ್ದಾರೆ. ಹಂದಿ ಸಾಕಾಣಿಕೆಯಲ್ಲಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸುರೇಶ್. ನಮಸ್ಕಾರ ಸರ್, ನನ್ನ ಹೆಸರು ಸುರೇಶ್ ಅಂತೇಳಿ. ನನ್ನ ಊರು ಛತ್ರನಹಳ್ಳಿ, ಬೈಲಹಳ್ಳಿ ಫಸ್ಟ್, ನಮ್ದು ಹಾಸನ ತಾಲೂಕು, ಹಾಸನ ಡಿಸ್ಟಿಕ್ಟ್. ನಾನು ಒಂದು 9-10 ವರ್ಷದಿಂದ ನಾನು ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಚಿಕ್ಕದ್ರಿಂದ ಒಂದು 10 ಹಂದಿಯಿಂದ ನಾನು ಸಾಕಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಮುಂಚೆ ನಾನು ಕೆಲಸ ಮಾಡ್ತಿದ್ದು ಬೇಕರಿ ಕೆಲಸ ಮತ್ತೆ ಹೋಟ್ಲ್ ಕೆಲಸ ಮಾಡ್ಕೊಂಡಿದ್ದೆ ನಾನು. ಅದಾದ ನಂತರ ನಾನು ವೆಟರ್ನರಿ ಕಾಲೇಜಲ್ಲಿ ಟ್ರೈನಿಂಗ್ ಎಲ್ಲ ಪಡ್ಕೊಂಡು ಮತ್ತೆ ನಮ್ಮ ಪಶುಪಾಲ ಇಲಾಖೆ ಸಂತೆಪೇಟೆ ಡಿಪಾರ್ಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ತಗೊಂಡು ತರಬೇತಿ ಪಡ್ಕೊಂಡು ಒಂದು 10 ಮರಿಗಳಿಂದ ಸ್ಟಾರ್ಟ್ ಮಾಡಿದೆ. ನಾನು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಂಡೆ, ಬರ್ತಾ ಬರ್ತಾ ತಪ್ಪ ದೊಡ್ಡದಾಗೆಲ್ಲ ಮಾಡ್ಕೊಂಡೆ ನಾನು. ಬಟ್ ತುಂಬ ಕಾಯಿಲೆಗಳೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೊಂಡು ಆತ ಬಂದೆ ನಾನು. ಹಂದಿ ಜ್ವರ ಅಂತ ಬರುತ್ತೆ, ಕ್ಲಾಸಿಕಲ್ ಸ್ವೈನ್ ಫೀವರು, ಅದು ಮತ್ತೆ FMD HS ಕಾಯಿಲೆಗಳೆಲ್ಲ ಬರ್ತದೆ. ಅವೆಲ್ಲ ಕಾಲಕಾಲವಾಗಿ ಅವಾಗವಾಗ ಲಸಿಕೆಗಳು ಮಾಡ್ಕೊಂಡು ಮತ್ತೆ ಅವಕ್ಕೆ ಡಿವಾರ್ಮಿಂಗು ಅಂತಂತವಾಗಿ ಮಾಡ್ಕೊಂಡು ಬಂದ ಮೇಲೆ ಸ್ವಲ್ಪ ನಂದು ದೊಡ್ಡ ಮಟ್ಟಕ್ಕೆ ಹೋದೆ. ನಾನು ಚಿಕ್ಕ ಶೆಡ್ ಇತ್ತು, ನಂದು ಚಿಕ್ಕ ಶೆಡ್ನ ತಗೊಂಡು ಸ್ವಲ್ಪ ಅಂತಂತವಾಗಿ ದೊಡ್ಡ ದೊಡ್ಡದು ಮಾಡ್ಕೊಂಡು ಹೋಗಿ ಈಗ ಬ್ರೀಡಿಂಗ್ ಯೂನಿಟನ್ನು ಮಾಡ್ಕೊಂಡಿದ್ದೀನಿ. ದೊಡ್ಡದಾಗಿ ಮರಿ ಹಾಕ್ಸ ಅಂತ ಶೆಡ್ನು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಸರ್. ಇವಾಗ ನಾನು ಎಷ್ಟು ವಯಸ್ಸು ಸುರೇಶ್ ನಿಮಗೆ? ಸರ್ ನನಗೀಗ 30 ಸರ್. ಇವಾಗ 30 ವರ್ಷ. ಏನು ಓದಿದ್ರಿ ನೀವು? ನಾನು ಓದಿರೋದು ಬರೀ 7ನೇ ತರಗತಿ ಸರ್. ನಾನು ಅಷ್ಟೇ. ಮುಂದಕ್ಕೆ ಯಾಕೆ ಓದಲಿಲ್ಲ ಸರ್? ಮುಂದಕ್ಕೆ ಅವಾಗ ಸ್ವಲ್ಪ ನಮ್ಮ ಮನೇಲಿ ಸ್ವಲ್ಪ ಕಷ್ಟ ನನಗೆ. ಅವಾಗ ಬೇಕರಿ ಅಂತೇಳಿ ಕಳಿಸ್ಕೊಟ್ರು. ಅವಾಗೆಲ್ಲ ಬೇಕರಿ ಡಿಪಾರ್ಟ್ಮೆಂಟ್ ಜಾಸ್ತಿ. ಅವಾಗ ಬೇಕರಿ ಅಂತೇಳಿ ಗದಗು ಅಲ್ಲಿ ಇಲ್ಲಿ ಬೇಕರಿ ಮಾಡ್ಕೊಂಡಿದ್ದೆ. ಅದಂತರ ಬೇಕರಿನಲ್ಲಿ ನಮ್ಗೇನು ಆಗಲಿಲ್ಲ. ಅದಂತರ ಡ್ರೈವಿಂಗ್ ಡಿಪಾರ್ಟ್ಮೆಂಟಿಗೆ ಬಂದು ಆಟೋ ಓಡಿಸ್ಕೊಂಡಿದ್ದೆ. ಅದರಲ್ಲೂ ಏನು ನನಗೆ ಜೀವನ ಸಾಕಾಗಲ್ಲ. ಅಷ್ಟೊಳಗಡೆ ನಂಗೆ ಮದುವೆನೂ ಆಯಿತು ನನಗೆ. ಅದಂತರ ಇನ್ನೂ ಜೀವನ ಕಷ್ಟ ಆಯಿತು ನನಗೆ. ಆಮೇಲೆ ಹಂದಿ ಸಾಕಾಣಿಕೆ ಮಾಡೋಣ ಅಂತೇಳಿ ಬಂದಾಗ ಹಂದಿ ಸಾಕಾಣಿಕೆಯಲ್ಲಿ ನನಗೆ ಸ್ವಲ್ಪ ಲಾಭಾಂಶ ಕಂಡು ಬಂತು ನನಗೆ. ಮುಂಚೆ ನಮ್ಮ ತಾತ ಸಾಕ್ತಾ ಇದ್ರು. ಮುಂಚೆ ಅಂದರೆ ಅವ್ರು ನಾಟಿ ಹಂದಿ ಸಾಕ್ತಾ ಇದ್ರು. ಅವರು ನಾಟಿ ಹಂದಿ ಅದು ನಮ್ಮ ತಾತನ ತಲೆಗೆ ಹೊಂಟೋಗಿತ್ತು. ಬಟ್ ಏನೋ ನಮ್ಮ ಇದಕ್ಕೆ ಬಂದಿದೆ ಅವಾಗ. ಈಗ ಈ ಬೈಲಹಳ್ಳಿ ಸುತ್ತಮುತ್ತ ನಾವು ಬದುಕಿದ್ದ ಬೇಕರಿಲಿ ಅಂತೇಳಿ ಹೇಳ್ತಾರೆ, ನಿಮ್ಗೆ ಯಾಕೆ ಬೇಕರಿಲಿ ಅಷ್ಟು ಅನುಕೂಲ ಆಗ್ಲಿಲ್ಲ? ಏನೋ ಗೊತ್ತಿಲ್ಲ ಸರ್, ಬೇಕರಿ ನನಗೆ ಕೈ ಹಿಡಿದಿಲ್ಲ. ಬಟ್ ನಾನು ಅದರಲ್ಲಿ ಒಳ್ಳೆ ಮೇನ್ ಗರ್ಲ್ಸ್ ಅನ್ನು ಕಲ್ತಿದ್ದೆ. ನಾನು ಸೈಡ್ ಗರ್ಲ್ಸ್ ಕಲ್ತ್ಕೊಂಡು ಮೇನ್ ಗರ್ಲ್ಸ್ ಅನ್ನು ಕಲ್ತಿದ್ದೆ. ಬಟ್ ಏನೋ ನಮ್ಮ ದುರದೃಷ್ಟ, ಅದು ಬೇಕರಿ ನಮಗೆ ಕೈ ಹಿಡಿದಿಲ್ಲ ಸರ್. ಅದು ನೀವೇ ಬೇಕರಿ ಮಾಡಿದ್ರು ಅಥವಾ ಬೇಕರಿಗಳಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು? ನಾನು ಸ್ವಂತ ಬೇಕರಿ ಕೆಲಸ ಮಾಡಿ ಕೆಲಸ ಕಲ್ತು ಆಮೇಲೆ ಬೇಕರಿನೂ ಮಾಡಿದ್ದೆ ನಾನು ಗದಗಲ್ಲಿ. ಬಟ್ ಒಂದು 3-4 ವರ್ಷ ಮಾಡಿದೆ. ಬಟ್ ಏನೋ ಲಾಸ್ ಆಯ್ತು, ಅದು ನಮಗೆ ಕೈ ಹಿಡಿದಿಲ್ಲ ಅನ್ಸುತ್ತೆ. ಅದು ಹಾಗಾಗಿ ನಮಗೆ ಅಂದಿನೇ ವರಮೂರ್ತಿನೇ ಕೈ ಹಿಡಿತು ನನಗೆ ಸರ್. ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಬೇಕರಿಗಳಲ್ಲಿ? ಸರ್ ಗದಗಲ್ಲಿ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮಾಡಿದ್ದೀನಿ, ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿದ್ದೀನಿ, ಈಗ ಆಂಧ್ರದಲ್ಲೂ ಮಾಡಿದ್ದೀನಿ ನಾನು. ಹೆಚ್ಚು ಕಮ್ಮಿ ಚಿಕ್ಕದ್ರಿಂದನೂ ಸುಮಾರು ವರ್ಷಗಳು ಮಾಡಿದ್ದೀನಿ. ಅದಾದ ನಂತರ ಹೋಟ್ಲುಗಳಲ್ಲೂ ಕೆಲಸ ಮಾಡಿದ್ದೀನಿ, ತುಂಬಾ ಕಡೆ ಹೋಟ್ಲುಗಳಲ್ಲೂ ಕೆಲಸ ಮಾಡಿದ್ದೀನಿ ಸರ್. ಕ್ಲೀನರ್ ಆಗಿ ಮಾಡಿದ್ದೀನಿ, ಸಪ್ಲೈಯರ್ ಆಗಿ ಮಾಡಿದ್ದೀನಿ, ಮತ್ತೆ ಇಂಡಿಯನ್ ಕುಕ್ ಆಗಿಯೂ ಮಾಡಿದ್ದೀನಿ ನಾನು. ಕೆಲಸ ಕಲ್ತ್ಕೊಂಡು ನಾರ್ತ್ ಇಂಡಿಯನ್ ಕೆಲಸನೂ ಕಲ್ತಿದ್ದೀನಿ ಸರ್. ನಾರ್ತ್ ಇಂಡಿಯನ್ ಕುಕ್ ಆಗಿಯೂ ಮಾಡಿದ್ದೆ ಸರ್. ಎಲ್ಲಿ ಮಾಡ್ತಿದ್ರಿ ಕೆಲಸನ? ಇಲ್ಲಿ ನಮ್ಮ ಕಾಮತ್ ಹೋಟ್ಲಲ್ಲಿ ಮಾಡಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹೋಟ್ಲ್ ಅದು, ಗ್ರೂಪ್ ಅದು, ಕಾಮತ್ ಹೋಟ್ಲ್ ಅಂತೇಳಿ. ಅದರಲ್ಲಿ ಕ್ಲೀನರ್ ಇಂದ ಹಿಡಿದು ನಾರ್ತ್ ಇಂಡಿಯನ್ ಕುಕ್ ವರ್ಗೂ ಕೆಲಸ ಮಾಡಿದ್ದೀನಿ ಸರ್ ನಾನಲ್ಲಿ. ತುಂಬಾ ಚಿಕ್ಕ ವಯಸ್ಸಲ್ಲೇ ಸಾಕಷ್ಟು ಕೆಲಸ ಮಾಡಿಬಿಟ್ಟಿದ್ರೆ, ಸಾಕಷ್ಟು ಊರು ಸುತ್ತಾಡಿದ್ರಿ? ಹೌದು ಸರ್, ತುಂಬಾ ಕಡೆ ಓಡಾಡಿದ್ದೀನಿ. ಎಲ್ಲಾ ಸಾಕಾಗಿ ನಮ್ಮ ಜಮೀನಲ್ಲಿ ನಮ್ಮ ಅಪ್ಪ ಒಂದು 14 ಕುಂಟೆ ಜಮೀನು ಮಾಡಿದ್ದಾರೆ. ಆ 14 ಕುಂಟೆ ಜಮೀನಲ್ಲಿ ಹಂದಿ ಸಾಕಾಣಿಕೆ ಮಾಡ್ಕೊಂಡು, ಮುಂಚೆ ಚಿಕ್ಕದಾಗಿ ಮಾಡ್ಕೊಂಡು ಒಬ್ಬನೇ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು, ನಮ್ಮ ತಾಯಿ ಇಬ್ಬರೇನೆ. ಈಗ ಅದಾದ ನಂತರ ಈಗ ಒಂದು 5-6 ಜನಕ್ಕೆ ಕೆಲಸ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಅಷ್ಟೆಲ್ಲ ಸುತ್ತಾಡಿದ ಮೇಲೆ ಮತ್ತೆ ವಾಪಸ್ ಊರಿಗೆ ಬರಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮಗೆ? ಸರ್ ಎಲ್ಲ ಕಡೆ ನಮಗೆ ಲಾಸ್ ಆಯ್ತು, ಬೇಗರಲ್ಲೂ ಕೈ ಹಿಡಿದಿಲ್ಲ, ಎಲ್ಲೂ ನಮಗೆ ವರ್ಕೌಟ್ ಆಗಲಿಲ್ಲ. ಹಂಗೆ ನಮ್ಮ ಹಾಸನ ವೆಟರ್ನರಿ ಕಾಲೇಜಲ್ಲಿ ಒಂದು ಟ್ರೈನಿಂಗ್ ಇತ್ತು ಅಂತೇಳಿ ಪೇಪರ್ ಅಟೈನ್ಮೆಂಟ್ ಬಂತು ನನಗೆ. ಅದು ನೋಡ್ಕೊಂಡು ಹೋದಾಗ ಸುಮ್ಮನೆ ಒಂದು ದಿವಸ ಟ್ರೈನಿಂಗ್ ಅಲ್ಲಿ ಕುಂತ್ಕೊಂಡೆ. ಅದು ಒಂದೇ ಅದೇ ನನಗೆ ಕಂಡು ಬಂತು, ಮಾಡಿದ್ರೆ ಅಲ್ಲಿ ಅನುಕೂಲ ಆಗುತ್ತಲ್ಲ. ಮುಂಚೆ ನಮ್ಮ ತಾತನು ಮಾಡಿದ್ರು, ಒಂದು ಸ್ವಲ್ಪ ಅನುಭವ ಇತ್ತು ನನಗೆ. ಆ ಬೇಸಿಕ್ ಮೇಲೆ ಬಂದು ಸ್ಟಾರ್ಟ್ ಮಾಡಿದೆ ಒಂದು 10 ಹಂದಿಗಳಿಂದ. 10 ಹಂದಿಯಿಂದ ಹೋಗ್ತಾ ಹೋಗ್ತಾ ನನಗೆ ಅದು ವರ್ಕೌಟ್ ಆಯ್ತು, ನನಗೆ ಒಂದು ಸ್ವಲ್ಪ ಲಾಭಾಂಶನೂ ಕಂಡು ಬಂತು ಅಂತಂತವಾಗಿ. ಅದೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಸರ್. ತರಬೇತಿಯಲ್ಲಿ ಏನೇನು ಕಲ್ಸ್ಕೊಟ್ರು ನಿಮಗೆ? ಸರ್ ತರಬೇತಿನಲ್ಲಿ ಫಸ್ಟ್ ನಮಗೆ ಹಂದಿ ಸಾಕೋದು ಹೆಂಗೆ, ಹಂದಿ ಲಸಿಕೆಗಳು ಏನ್ ಮಾಡ್ಬೇಕು, ಮಾರ್ಕೆಟ್ ಫಸ್ಟ್ ಎಲ್ಲಿ ಯಾವ ತರ ಕಂಡು ಹಿಡ್ಕೊಬೇಕು, ಮತ್ತೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಡಾಕ್ಟರ್ಗಳನ್ನ, ಲಸಿಕೆಗಳು ಯಾವಾಗ ಯಾವ ಟೈಮಿಂಗ್ ಮಾಡ್ಕೋಬೇಕು, ಡಿವಾರ್ಮಿಂಗ್ ಯಾವ ಟೈಮಿಂಗ್ ಮಾಡ್ಕೋಬೇಕು, ಅದರ ಹಂದಿಗಳು ಪಾಲನೆ ಮಾಡಿದ ಯಾವ ತರ ಪಾಲನೆ ಮಾಡ್ಬೇಕು, ಅದಕ್ಕೆ ಯಾವ ತರ ಫುಡ್ ಹಾಕಬೇಕು, ಮೇವು ಯಾವ ತರ ಹಾಕಬೇಕು, ಅದನ್ನೆಲ್ಲ ನಮಗೆ 2 ದಿವಸ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟು, ಮತ್ತೊಂದು ಟ್ರೈನಿಂಗ್ ಕೊಟ್ಟು ಒಂದು ಸರ್ಟಿಫಿಕೇಟ್ನು ಕೊಟ್ಟರು ನಮಗೆ. ಆ ಸರ್ಟಿಫಿಕೇಟ್ ಮುಂದೆ ಬ್ಯಾಂಕ್ ಲೋನ್ಗೆ ಲೋನ್ಗಳಿಗೆ ಹೋದಾಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ನನಗೊಂದು ಅನುಕೂಲ ಆಯ್ತು ಸರ್. ಅದು ಟ್ರೈನಿಂಗ್ ಅಲ್ಲಿ 2 ದಿನ ಟ್ರೈನಿಂಗ್ ಅಲ್ಲಿ ತುಂಬಾ ಅನುಕೂಲ ಆಯ್ತು. ಅದು ಟ್ರೈನಿಂಗ್ ಮುಗಿದ ತಕ್ಷಣ ಹಂದಿ ಸಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರೆ? ಹೌದು ಸರ್, ಟ್ರೈನಿಂಗ್ ಮುಗಿದ ತಕ್ಷಣ ನಾನು ಬಂದು ನಮ್ಮ ತಂದೆ ಹತ್ರ ಮಾತಾಡಿದೆ, ಈ ತರ ಹಂದಿ ಸಾಕ್ಬೇಕಪ್ಪ ನನಗೆ, ಎಲ್ಲಿ ನೋಡ್ರು ನಂಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಕೇಳಿದೆ. ಆಯ್ತು ಮಾಡಪ್ಪ ನಿನ್ನ ಇಷ್ಟ ಅಂತ ಹೇಳಿದ್ರು. ಬಟ್ ನಮ್ಮ ತಂದೆದು ತುಂಬಾ ಇದರಲ್ಲಿ ಸಪೋರ್ಟ್ ಇದೆ, ನಮ್ಮ ತಾಯಿ ತಂದೆದು ಇಬ್ಬರದು ಸಪೋರ್ಟ್ ಇದೆ. ತುಂಬಾ 14 ಕೊಂಡೆ ಜಮೀನಲ್ಲಿ ಸ್ವಲ್ಪ ಬಂದು ಜಾಗ ಮಾಡ್ಕೊಂಡು ಮಾಡಿದ್ವಿ. ನಮ್ಮ ಹಾಸನ ವೆಟರ್ನರಿ ಕಾಲೇಜ್ ಒಂದು 10 ಮರಿ ತಗೋ ಬಂದ್ವಿ, ಅದರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸರ್. ಈ ವೆಟರ್ನರಿ ಕಾಲೇಜ್ ಅಲ್ಲೇ ತಂದ್ಬಿಟ್ರ ಮರಿನ? ಹೌದು ಸರ್, ನಮ್ಮ ಹಾಸನ ವೆಟರ್ನರಿ ಕಾಲೇಜಲ್ಲಿ ತಗೋಬಂದ್ವಿ ಸರ್, 10 ಮರಿನ. ಅದು ಯಾರು ಅಂತ ಇತ್ತು, ಆ ಬ್ರೀಡ್ನ ತಗೋಬಂದ್ವಿ ಸರ್. ಏನ್ ಬೆಳೆಯಲ್ಲಿ ತಂದ್ರಿ ಸರ್? ಅವಾಗೆಲ್ಲ ಸರ್ 2,500 ಇತ್ತು ಒಂದು ಮರಿ, ಈಗ ಅವಾಗ ನಾನು ತಗೊಬಂದಾಗ. ಇವಾಗೆಲ್ಲ 5,500-6,000 ಗಂಟೆ ನಡೀತಾ ಇದೆ. ನಾನು ತರಬೇಕಾದ್ರೆ 2,200 ಇತ್ತು ಅವಾಗ ಮರಿ ರೇಟ್ ಕಮ್ಮಿ, ಅವಾಗ ಬೇಡಿಕೆ ಕಮ್ಮಿ, ಅವಾಗ ಕಮ್ಮಿ ರೇಟಲ್ಲಿ ತಗೊಬಂದು ಮಾಡಿದ್ವಿ ಸರ್. ಅವಾಗ 10 ಹಂದಿ ತಂದು ಸಾಕಾಣಿಕೆ ಶುರು ಮಾಡಿದ್ರಿ? ಹೌದು ಸರ್, 10 ಮರಿ ತಗೊಬಂದೆ ನಾನು, ಅದ್ರಲ್ಲಿ 2 ಗಂಡು ಇನ್ನ 8 ಹೆಣ್ಣು ಮರಿಗಳನ್ನ ತಗೊಬಂದೆ ನಾನು. ತಗೊಬಂದು 100 ಹೋದೆ ನಾನು, ರೀಚ್ ಆಯ್ತು. ಅದ್ರಲ್ಲೇ ಮರಿ ಹಾಕ್ಸ್ಕೊಂಡು ಮರಿ ಹಾಕ್ಸ್ಕೊಂಡು 100 ಹೋದೆ. ಅದಂದ್ರ ಶೆಡ್ನು ಸ್ವಲ್ಪ ದೊಡ್ಡದಾಗ ನೀಟಾಗಿ ಮಾಡ್ಕೊಂಡೆ. ಅವಾಗ ನಮ್ದು ಶೆಡ್ ಹೆಂಗಿತ್ತು ಅಂದ್ರೆ, ಮುಂಚೆ ನೀಲಗಿರಿ ಫಾಲ್ಸ್ಗಳನ್ನ ಕಟ್ಕೊಂಡು ಮಾಡ್ಕೊಂಡಿದ್ದೆ ಮುಂಚೆ. ಬಟ್ ಅದಕ್ಕೆ ತಕ್ಕನಾಗಿ ಹಂದಿಗಳಿಗೆ ಕಲ್ಲು ಹಾಸಿಗೆ ಹಾಕೋದಾಗ್ಲಿ, ಮತ್ತೆ ಅದಕ್ಕೆ ಕಂಫರ್ಟಬಲ್ ಏನು ಇರಲಿಲ್ಲ ಅವಾಗ. ನಮ್ಮ ಹಣಕಾಸನ್ನ ಎಷ್ಟಿತ್ತು ಅಷ್ಟರಲ್ಲಿ ಮಾತ್ರ ಮಾಡ್ಕೊಂಡು ಹೋಗಿದ್ದೆ ನಾನು. ಅದಾದ ನಂತರ ಅದೇ ಹಂದಿಗಳನ್ನ ಮಾರ್ಕೊಂಡು ಅದನ್ನೇ ದುಡ್ಡಲ್ಲಿ ಶೆಡ್ಗಳನ್ನ ಮಾಡ್ಕೊಂಡು ನೀಟಾಗಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡು ಆಮೇಲೆ ಕಲ್ಲು ಹಾಸಿಗೆ ಹಾಕೊಂಡು ಮಾಡ್ಕೊಂಡು ಹೋದೆ. ಮತ್ತೆ ನಮ್ಮ ಕಾಲೇಜ್ ಡಾಕ್ಟರ್ಗಳು ಬಂದು ಹೋದ್ರು, ಬಂದು ನೋಡ್ಕೊಂಡು ಈ ತರ ಎಲ್ಲ ಈ ತರ ಮಾಡಿ ಅಂತ ಹೇಳ್ಕೊಟ್ರು. ಅದಾದ್ರೆ ಮಾಡ್ಕೊಂಡು ಹಂಗೆ ಹೋದು ಸರ್ ಹಂಗೇನೆ. ಆಗ ದೊಡ್ಡ ಶೆಡ್ ಆಯ್ತು, ದೊಡ್ಡ ಶೆಡ್ ಆದ್ಮೇಲೆ ಕೊನೆಗೆ ಬ್ರೀಡಿಂಗ್ ಹಂದಿಗೂ ಹೋದೆ ನಾನು. ಈಗ 10 ಮರಿಯಿಂದ ಹಿಡಿದು ಒಂದು 600 ಹಂದಿ ಹೋಗಿದ್ದೀನಿ ಸರ್. ಇವಾಗ ಮರಿ ಹಾಕ್ಸೋ ಅಂತ ಬ್ರೀಡಿಂಗ್ ಹಂದಿಗಳನ್ನೇ ಹೆಚ್ಚಿಗೆ ನನ್ನ ಹತ್ರ ಒಂದು 150 ಹಂದಿಗಳಿದೆ. ಅದರಲ್ಲಿ ಯಾರಕ್ಷರು ಡೆರೆಕು ಅಂತ ತಳಿಗಳಿದೆ ನನ್ನ ಹತ್ರ. 200 ಹಂದಿ ಇದೆ, ಒಂದು 400 ಹಂದಿಗಳು ನಮ್ಮ ಮಾಂಸ ಕೊಬ್ಸ ಅಂತ ಹಂದಿಗಳು ಇದೆ ನನ್ನ ಹತ್ರ. ಸ್ಥಳೀಯ ಮಾರ್ಕೆಟ್ ಅಂದ್ರೆ ಕೇರಳ ತಮಿಳುನಾಡಿದೆ. 3-4 ಟನ್ ಇದೆ ಅಂದ್ರೆ ಕೇರಳದವ್ರು ಬರ್ತಾರೆ. ಈಗ ಒಂದು 20-30 ಟನ್ ಇದೆ ಅಂದ್ರೆ ನಾಗಾಲ್ಯಾಂಡ್ ಇಂದ ಗಾಡಿ ಬರ್ತದೆ. ಆ ಗಾಡಿಗೆ ತುಂಬ ಕಳಿಸಿ ಸರ್ ನಾವು. ಒಳ್ಳೆ ನಮಗೆ ಮಾರ್ಕೆಟ್ ಇಂದ ಏನು ಸಮಸ್ಯೆ ಇಲ್ಲ. ಮುಂಚೆ ಮಾರ್ಕೆಟ್ ಹೆಂಗಾಗ್ತಿತ್ತು ಅಂದ್ರೆ ಲೋಕಲ್ ಮಾರ್ಕೆಟ್ ಇತ್ತು. ಅವಾಗ ನಮ್ಗೆ ಹಂದಿಗಳು ತಗೊಂಡೋಗ್ಬೇಕಾದಾಗ ಒಂದು 10,000-20,000 ಕೊಡೋರು ಸ್ಟಾರ್ಟಿಂಗು. ಇನ್ ಮಿಕ್ಕಿದ್ದನ್ನು ಅವಾಗ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ರು. ಅದು ಯಾವ್ದಕ್ಕೂ ಆಗ್ತಾ ಇರಲಿಲ್ಲ. ಈಗ ನಾಗಾಲ್ಯಾಂಡ್ ಮಾರ್ಕೆಟ್ ಬಂದ ಮೇಲೆ ಒಳ್ಳೆ ಪೇಮೆಂಟ್ ಅವಾಗಲೇ ಕೊಟ್ಬಿಡ್ತಾರೆ ನಮಗೆ. ಒಂದು ಕಮಿಟ್ಮೆಂಟ್ ಆಗುತ್ತೆ ನಮಗೆ, ಏನೊಂದು ವ್ಯವಹಾರ ಮಾಡ್ಲಿಕ್ಕೆ ಕಮಿಟ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಈಗ ಕಂಪನಿ ಅಂತಲೂ ಬಂದಿದೆ ನಮಗೆ, FPO ಅಂತ ರೈತರ ಉತ್ಪಾದಕರ ಕಂಪನಿ ಅಂತ ಬಂದಿದೆ. ಅದರಲ್ಲಿ ನಮ್ಮ ಡಾಕ್ಟರ್ ಮುರುಳೀಕೃಷ್ಣ ಸರ್ ಅಂತ ಬೆಂಗಳೂರಲ್ಲಿ ಇದ್ದಾರೆ. ಪಶುಪಾಲನೆ ಇಲಾಖೆಯಲ್ಲಿ ನಮ್ಮ ಡಾಕ್ಟರ್ DD ಅವರ ರಮೇಶ್ ಸರ್ ಅಂತ, ಸಂದೇಶ್ ಸರ್ ಅಂತ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಚೇತನ್ ಮತ್ತೆ ಸತೀಶ್ ಅಂತ, ಶಿವಕುಮಾರ್ ಸರ್ ಅಂತ ಇದ್ರೆ ಡೀನ್ ಅಂತ ಇದ್ದಾರೆ, ನಟರಾಜ್ ಸರ್ ಅಂತ. ಅವರೆಲ್ಲ ಸಪೋರ್ಟ್ ಮಾಡಿ ಒಂದು FPO ಅಂತೇಳಿ ಮಾಡಿಕೊಟ್ಟಿದ್ದಾರೆ ಸರ್ಕಾರದಿಂದ. ಅದು ಬಂದ ಮೇಲೆ ಈಗ ಎಲ್ಲ ರೈತರುಗಳು ಒಗ್ಗೂಡಿ ಒಂದು ಕಂಪ್ನಿ ಮಾಡ್ಕೊಂಡು ಅದರಲ್ಲಿ ಕಂಪ್ನಿ ಆಗ್ತಲ್ಲಿ ಮಾಡ್ಕೊಡ್ತೀವಿ, ಮಾರ್ಕೆಟ್ ಎಲ್ಲ ಕಡೆ ಆಗು ಹೋಗುತ್ತೆ, ಆಗು ಹೋಗುವ ಕಷ್ಟ ಸುಖಗಳನ್ನ ನಮ್ಮ ಕಂಪ್ನಿಲಿ ಹೇಳ್ಕೊಳ್ತೀವಿ. ಅದರಾದ ನಂತರ ಈ ಬ್ಯಾಂಕ್ನವರು ಮುಂದೆ ಬಂದಿದ್ದಾರೆ ಈಗ ಫೈನಾನ್ಸ್ ಮಾಡೋಕ್ಕೆ. ಅಂದಿಗೆ ಅಂತೇಳಿ ಮುಂಚೆ ಯಾರು ಸಹಕಾರಕ್ಕೆ ಮಾಡ್ತಿರಲಿಲ್ಲ, ಮತ್ತೆ ಫೈನಾನ್ಸ್ ಅಂತಲ್ಲಿ ಯಾರು ಮಾಡ್ತಾ ಇರಲಿಲ್ಲ. ಈಗ ಕಂಪ್ನಿ ಅಂತ ಬಂದ ಮೇಲೆ ಎಲ್ಲರೂ ಲೋನು ಅದೆಲ್ಲ ಬರ್ತಾ ಇದಾರೆ. ಈಗ ಎನ್ ಎಲ್ ಎಮ್ಸ್ನ ಲೋನ್ ಇದೆ, ಸಬ್ಸಿಡಿ ಲೋನ್ ಇದೆ, ಮತ್ತೆ ಅದ್ರ ಜೊತೆಗೆ ಈಗ ಮುದ್ರಾ ಲೋನ್ ಅಂತ ಇದೆ, 10 ಲಕ್ಷ 20 ಲಕ್ಷ ಗಂಟೆ ಕೊಡ್ತಾರೆ. ಮತ್ತೆ ಸ್ಟ್ಯಾಂಡಪ್ ಇಂಡಿಯಾ ಅಂತ ಇದೆ, 10 ಲಕ್ಷದಿಂದ 1 ಕೋಟಿ ಗಂಟೆ ಕೊಡ್ತಾ ಇದಾರೆ ಹಂದಿ ಸಾಕಾಣಿಕೆ ಮಾಡ್ಲಿಕ್ಕೆ. ಮುಂಚೆ ಯಾರಿಗೂ ಕೊಡ್ತಾ ಇರಲಿಲ್ಲ, ಈಗ ಚೆನ್ನಾಗಿದೆ, ಯಾರು ಬೇಕಾದ್ರು ಹಂದಿ ಸಾಕಾಣಿಕೆ ಮಾಡ್ಕೊಂಡು ಹೋಗ್ಬೋದು, ಲಾಭ ಅಂತೂ ಇದೆ, ಮಾರ್ಕೆಟ್ ಇದೆ, ಸಮಸ್ಯೆ ಇಲ್ಲ ಸರ್. ಇವಾಗ ಹಂದಿಗಳು ಬೇಗ ಬೇಗ ಮರಿ ಹಾಕ್ತವಲ್ವೇ ಸರ್? ವರ್ಷಕ್ಕೆ 2 ಸುಲ್ ಹಾಕತ್ತೆ, 10-15 ಮರಿಗಳ ಗಂಟೆ ಹಾಕತ್ತೆ. ಒಂದು ತಾಯಿ 10-15 ಮರಿಗಳ ಗಂಟೆ ಹಾಕತ್ತೆ, 12-10 ಮರಿ ಅಂತ ಖಂಡಿತ ಉಳಿಯುತ್ತೆ ಸರ್. 2 ತಿಂಗಳು ಹಾಲು ಕುಡಿಸ್ತೀವಿ, 2 ತಿಂಗಳು ಆದ್ಮೇಲೆ ಬೇರೆ ಮಾಡ್ತೀವಿ, ಅದನ್ನ ಮಾಡಿದ್ಮೇಲೆ ಮತ್ತೆ 1-2 ದಿವಸ ಬಿಟ್ಟು ಅದಕ್ಕೆ ಲಸಿಕೆಗಳು ಏನೇನು ಕೊಡಬೇಕು ಕೊಡ್ತೀವಿ, ಅದಕ್ಕೆ ಡಿವಾರ್ಮಿಂಗ್ ಏನ್ ಮಾಡಬೇಕು ಮಾಡ್ಬಿಟ್ಟು ಅದನ್ನ ಮತ್ತೆ ಬೆದೆಗೆ ಬಂದಾಗ ಗಂಡ ಹತ್ರ ಬಿಡ್ತೀವಿ ನಾವು. ಒಂದ್ ತಾಯಿನಲ್ಲಿ ವರ್ಷಕ್ಕೆ 20 ಮರಿ ಅಂತ ಖಂಡಿತ ಬರುತ್ತೆ ಸರ್. ಈಗ ಇವತ್ತು ನಾವು ಬಂದ ದಿವಸನೂ ಕೂಡ ನಿಮಗೆ ಹೊಸದಾಗಿ ಮರಿಗಳು ಬಂದಿದ್ದಾವೆ, ಬೇರೆ ಕಡೆಯಿಂದ ತರಿಸಿದಿರಿ, ಚಿಕ್ಕ ಚಿಕ್ಕ ಮರಿಗಳು. ಎಷ್ಟು ಮರಿ ತರಿಸಿದಿರಿ ಸರ್? ಈಗ ನಾವು ಒಂದು 100 ಮರಿ ತಂದಿದ್ವಿ ನಿನ್ನೆ, ಒಂದು 50 ಮರಿ ತಂದಿದ್ವಿ ಇವತ್ತೊಂದು, ಈಗ ಒಂದು ಬಂದಿದೆ, ಈಗ ಒಂದು 60 ಮರಿ ಬಂದಿದೆ. ಬಟ್ ಅದು ಯಾರ್ಕ್ಷೈರ್ ಮರಿ ಬಂದಿದೆ, ಬಟ್ ಅದು ಬ್ರೀಡಿಂಗ್ ಮಾಡೋಕೆ ಹೊರಗಡೆಯಿಂದ ತರಿಸಿದ್ವಿ. ಈಗ ನಮ್ಮ ಫಾರ್ಮಲ್ಲಿ ಇದರಿಂದ ಅನ್ಬ್ರೀಡಿಂಗ್ ಆಗುತ್ತೆ ಅಂತೇಳಿ ಅವಾಗ ಅವಾಗ 2-3 ವರ್ಷಕ್ಕೆ ಒಂದ್ಸಲ ಚೇಂಜ್ ಮಾಡ್ತಾ ಇರ್ತೀವಿ. ಈಗ ಬ್ರೀಡಿಂಗ್ ಮಾಡೋಕ್ಕೋಸ್ಕರನೇ ಹೊರಗಡೆಯಿಂದ ಮರಿ ತಂದಿದ್ದೀವಿ. ಈಗ 20 ಮರಿ ತಂದಿದಾರಲ್ಲ, ಈ ಮರಿಯಿಂದ ಸಾಕಾಣಿಕೆ ಹೆಂಗೆ ಶುರು ಆಗುತ್ತೆ, ದಿವಸ ಏನೇನು ಕೆಲಸ ಮಾಡ್ತೀರಿ, ಯಾವ್ಯಾವ ಟೈಮ್ಗೆ ಏನೇನು ಮಾಡಬೇಕಾಗುತ್ತೆ, ಈಗ ಅದು ಎಷ್ಟು ದಿವಸಕ್ಕೆ ನಿಮಗೆ ಮಾರಾಟಕ್ಕೆ ಬರುತ್ತೆ, ಅದ್ರ ಬಗ್ಗೆ ವಿವರವಾಗಿ ಹೇಳಿ ಸುರೇಶ್. ಖಂಡಿತ ಸರ್. ಅದು ನಾವೀಗ ಮರಿ ಬಂದಿದೆಯಲ್ಲ, ಆ ಮರಿಗೆ ನಾವೀಗ ವ್ಯಾಕ್ಸಿನ್ ಮಾಡ್ಕೊಳ್ತೀವಿ. ಫಸ್ಟ್ ವ್ಯಾಕ್ಸಿನ್ ಯಾವುದು? ಕ್ಲಾಸಿಕನ್ ಸ್ವೈನ್ ಫ್ಲೂ ಅಂತೇಳಿ ಹಂದಿ ಜ್ವರದ ವ್ಯಾಕ್ಸಿನ್ ಇದೆ, ಆ ವ್ಯಾಕ್ಸಿನ್ ಮಾಡ್ಕೊಳ್ತೀವಿ. ವ್ಯಾಕ್ಸಿನ್ ಮಾಡಿ 15 ದಿವಸ 20 ದಿವಸ ವೆಯ್ಟ್ ಮಾಡ್ತೀವಿ. ವ್ಯಾಕ್ಸಿನ್ ಮಾಡಿದ್ಮೇಲೆ ಇನ್ನೊಂದು ಬರುತ್ತೆ HS ಅಂತೇಳಿ, HS ಮಾಡ್ಕೊಳ್ತೀವಿ. ಅದಾದ್ಮೇಲೆ FMD ವ್ಯಾಕ್ಸಿನ್ ಮಾಡ್ಕೊಳ್ತೀವಿ, ಡಿವಾರ್ಮಿಂಗ್ ಮಾಡ್ಕೊಳ್ತೀವಿ. ಮಾಡಿಬಿಟ್ಟು ದಿನ ನಾವು ಓಕೆ ಡೈಲಿ 2 ಸಲ ಶೆಡ್ನ ವಾಶ್ ಮಾಡ್ತೀವಿ ನಾವು, ದಿನ 2 ಸಲ ಫುಡ್ ಕೊಡ್ತೀವಿ ನಾವು. ಅದು ಫುಡ್ ಕೊಟ್ಟು ನಮ್ಗೆ ಇವತ್ತಿನಿಂದ ನಾವು ಈಗ ತಂದ್ರೆ ನಾವು 20 ಕೆಜಿ ಮರಿ ಇದೆ, 2 ತಿಂಗಳು ಮರಿಗಳಿದೆ. ಅದು ಮಿನಿಮಮ್ 10-11 ತಿಂಗಳು ಸಾಕ್ತೀವಿ ನಾವು. 10-11 ತಿಂಗಳಿಗೆ ನಮ್ಮ ಹತ್ರ 100-110 ಕೆಜಿ ರೀಚ್ ಆಗುತ್ತೆ, 110 ಕೆಜಿ 120 ಕೆಜಿ ರೀಚ್ ಆಗುತ್ತೆ ತೂಕ. ಅದ್ರ ನಿಮಗೆ ಸೆಲೆಕ್ಟೆಡ್ ನಮಗೆ ಬ್ರೀಡಿಂಗ್ ಯಾವ್ದು ಬೇಕೋ ಅದು ಎತ್ಕೊಳ್ತೀವಿ, ಇನ್ಮೇಕಿಂದ ನಾವು ಕಟಿಂಗ್ ಮಾರಕ್ಕೆ ನಾವು ಸೇಲ್ ಮಾಡ್ತೀವಿ. ಅದನ್ನ ಮಾಂಸಕ್ಕೆ ಹೋಗುತ್ತೆ ನಮಗೆ. ಕೆಜಿ ಬಂದು 180 ಇಲ್ಲ 170, ಅವತ್ತಿನ ರೇಟ್ 170-170 ಇರುತ್ತೆ. ನಮ್ಮ ಅವತ್ತಿನ ರೇಟ್ ಏನಿರುತ್ತೆ ಆ ರೇಟಲ್ಲಿ ನಾವು ಕೊಡ್ತೀವಿ ಸರ್. ಅದನ್ನ ಈಗ ಪ್ರತಿ ದಿವಸ 2 ಸಾರಿ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಸಮಯಕ್ಕೆ ಮಾಡ್ತೀರಾ ಮತ್ತೆ ಹೇಗೆ ಶುಚಿತ್ವ ಮಾಡ್ತೀರಾ ಹೇಳಿ ಸರ್. ನಾವು ಬೆಳಗ್ಗೆ ಒಂದು 8-9 ಗಂಟೆ ಒಳಗಡೆ ಶೆಡ್ನ ನೀಟಾಗಿ ವಾಶ್ ಮಾಡ್ತೀವಿ ನಾವು. ಪಂಪ್ ಸೆಟ್ ಇದೆ, ಅದ್ರಲ್ಲಿ ನಾವು ಆನ್ ಮಾಡ್ಕೊಂಡು ನೀಟಾಗಿ ನಾವು ವಾಶ್ ಮಾಡ್ತೀವಿ ನಾವು. ವಾಶ್ ಮಾಡ್ಬಿಟ್ಟು ಅದಕ್ಕೆ ಒಂದು 1/2 ಅವರ್ ಬಿಟ್ಟು ನಾವು ಯಾವ್ದಾರ ಒಂದು ಸ್ಯಾನಿಟೈಸರ್ ಮಾಡ್ಕೊಳ್ತೀವಿ ನಾವು ನೀಟಾಗಿ ಶೆಡ್ಗೆ. ಹಂದಿಗಳ ಮೇಲೆ ಸ್ಪ್ರೇ ಮಾಡ್ತೀವಿ, ಶೆಡ್ಗೆಲ್ಲ ಸ್ಪ್ರೇ ಮಾಡ್ಕೊಳ್ತೀವಿ. ಅದಾದ ನಂತರ 1 ಅವರ್ ಬಿಟ್ಟು ಒಂದು ಫುಡ್ ಹಾಕ್ತೀವಿ ನಾವು. ಹೋಟ್ಲಿಂದ ಹಾಸನಿಂದ ಫುಡ್ ತಗೊಂಬರ್ತೀವಿ ಹೋಟ್ಲ್ ಎಷ್ಟು, ಆ ಹೋಟ್ಲ್ ಎಷ್ಟು ನಾವು ಹೊರಗಡೆ ಲಿವರ್ ಟಾನಿಕ್ ಮತ್ತೆ ಮಿನರಲ್ ಮಿಕ್ಚರು ಅಂತೇಳಿ ನಾವು ಮೆಡಿಸಿನ್ ಬರುತ್ತೆ, ಅದು ಮಿಕ್ಸ್ ಮಾಡ್ಬಿಟ್ಟು ನಾವು ಕೊಟ್ಬಿಡ್ತೀವಿ ಸರ್. ಅದನ್ನ ಮತ್ತೆ ಸಂಜೆ 4-5 ಗಂಟೆ ಮೇಲೆ ಒಂದು 1 ಅವರಲ್ಲಿ ಫುಡ್ ಮಾಡ್ತೀವಿ, ಶೆಡ್ನ ಮತ್ತೆ ವಾಶ್ ಮಾಡ್ತೀವಿ. ವಾಶ್ ಮಾಡ್ಬಿಟ್ಟು ಡೈರೆಕ್ಟ್ ಫುಡ್ ಕೊಡ್ತೀವಿ ನಾವು ಸಂಜೆ. ದಿನಕ್ಕೆ 2 ಸಲ ಫುಡ್ ಕೊಡ್ತೀವಿ, ಆತರ 2 ಸಲ ವಾಶ್ ಮಾಡ್ತೀವಿ, 2 ಸಲ ಫುಡ್ ಕೊಡ್ತೀವಿ ನಾವು ದಿನಕ್ಕೆ. ಈ ಫುಡ್ ಏನೇನು ಕೊಡ್ತೀರಾ, ಹೋಟೆಲ್ ವೇಸ್ಟ್ ಗಳನ್ನ ಮಾತ್ರ ಕೊಡ್ತೀರಾ ಅಥವಾ ಜೊತೆಗೆ ನೀವೇನಾದ್ರೂ ಮಿಕ್ಸ್ ಮಾಡಿ ಕೊಡೋ ಅಂತದ್ ಇರುತ್ತಾ ಹೇಗೆ? ಇಲ್ಲ ಸರ್, ಹೋಟೆಲ್ ವೇಸ್ಟೇ ಕೊಡ್ತೀವಿ ನಾವು. ಹೋಟೆಲ್ ವೇಸ್ಟ್ ಜೊತೆಗೆ ಅದೇ ಮೆಡಿಸಿನ್ ಈಗ ಹೇಳಿದ್ನಲ್ಲ ಮಿನರಲ್ ಮಿಚರ್ ಅಂತ ಬರುತ್ತೆ, ತಲೆ ಬಟಾನಿಕ್ ಅಂತ ಬರುತ್ತೆ, ಅದನ್ನ ಮಿಕ್ಸ್ ಮಾಡಿ ಕೊಡ್ತೀವಿ. ಮತ್ತೆ ಅದ್ರ ಜೊತೆಗೆ ನಮ್ದು ಹೋಟೆಲ್ ಇದ್ರ ಜೊತೆ ನಮ್ದು ಕೋಳಿ ಚಿಕನ್ ಅಂಗಡಿಗಳು ಇರ್ತದಲ್ಲ, ಅದು ಕೋಳಿ ವೇಸ್ಟ್ ಅಂತ ಕರಳು ಅಂತ ಬರುತ್ತೆ, ಆ ಕರಳನ್ನ ತಗೊಂಡು ಬೇಯಿಸ್ತೀವಿ ನಾವು. ಬೇಯಿಸ್ಬಿಟ್ಟು ಅದನ್ನ ಲಿವರ್ ಟಾನಿಕ್ ಮಿಕ್ಸ್ ಮಾಡಿ ಈ ಹೋಟೆಲ್ ವೇಸ್ಟ್ ತರ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಡ್ತೀವಿ ನಾವು. ಮತ್ತೆ ಅದ್ರ ಜೊತೆಗೆ ತಾಯಿ ಹಂದಿಗಳಿಗೆ ಕಂಪ್ನಿ ಫೀಡ್ ಬರುತ್ತೆ, ನಮ್ದು ಫೀಡ್ ಸಿಪಿ ಫೀಡ್ ಅಂತ ಬರುತ್ತೆ, ಡ್ರೈ ಫೀಡ್ ಬರುತ್ತೆ. ಆ ಡ್ರೈ ಫೀಡ್ನ ನಮ್ಮ ತಾಯಿ ಹಂದಿಗಳಿಗೆ ಕೊಡ್ತೀವಿ, ಯಾಕೆಂದ್ರೆ ಮರಿಗಳು ಬೇದಿ ಮಾಡ್ತದೆ ಅಂತೇಳಿ. ಹೋಟೆಲ್ ವೇಸ್ಟ್ ಕೊಟ್ಟರೆ ಏನಾಗುತ್ತೆ, ಮರಿಗಳು ಬೇದಿ ಮಾಡ್ಕೊಂಡ್ಬಿಡ್ತವೆ. ಹಂಗಾಗಿ ನಾವು ಇದನ್ನ ಡ್ರೈ ಫೀಡ್ ಕೊಡ್ತೀವಿ. ಅವಾಗ ಬೇದಿ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು, ಆರೋಗ್ಯವಾಗಿರ್ತದೆ, ಮತ್ತೆ ತಾಯಿ ಹಾಲು ಚೆನ್ನಾಗಿ ಬರ್ತದೆ, ಮರಿಗಳು ಚೆನ್ನಾಗಿ ಗ್ರೋತ್ ಬರ್ತವೆ. ಹೋಟೆಲ್ ವೇಸ್ಟ್ ಅಂದ್ರೆ ಏನೇನು ತರ್ತೀರ ಸರ್? ಹೋಟೆಲ್ ಎಷ್ಟು ಅಂದ್ರೆ ನಾನ್ ವೆಜ್ ಹೋಟೆಲ್ಗಳದು, ವೆಜ್ ಸಸ್ಯಾಹಾರಿ ಹೋಟೆಲ್ಗಳದು, ಮತ್ತೆ ನಮ್ಮ ಮದುವೆಗಳು ನಡೀತದಲ್ಲ ಚಿತ್ರಗಳು, ಚಿತ್ರಗಳದಂತ ಆಹಾರ ಪದಾರ್ಥ ಅವೆಲ್ಲ ತಗೊಂಡು ಮಿಕ್ಸ್ ಮಾಡ್ಬಿಟ್ಟು ನಾವು ಸ್ವಲ್ಪ ಬಿಸಿ ಮಾಡಿ ಕೊಡ್ತೀವಿ ನಾವು. ಹಂಗೆ ಡೈರೆಕ್ಟ್ ಕೊಡಲ್ಲ, ಒಂದು ಉಗುರು ಬೆಚ್ಚಂಗೆ ಬಿಸಿ ಮಾಡ್ಬಿಟ್ಟು ಕೊಡ್ತೀವಿ. ಯಾಕಂದ್ರೆ ಏನಾರ ಹುಳಿ ಬಂದಿರೋ ಮೊಸರೆ ಬಂದಿರುತ್ತೆ, ಹುಳಿ ಬಂದಿರೋ ಮೊಸರು ಕೊಟ್ಟರೆ ಏನಾಗುತ್ತೆ, ಬೇದಿ ಮಾಡ್ಕೊಂಡ್ಬಿಡುತ್ತೆ, ಮತ್ತೆ ಹೊಟ್ಟೆ ಉಪರ ಬರುತ್ತೆ, ವಾಮಿಟ್ ಮಾಡುತ್ತೆ ಹಂದಿಗಳದು. ಹಾಗಾಗಿ ನಾವು ಉಗುರು ಬೆಚ್ಚಂಗೆ ಬಿಸಿ ಮಾಡಿಬಿಟ್ಟು ಹಂದಿಗಳಿಗೆ ಫ್ರೆಶ್ ಆಗಿ ಕೊಡ್ತೀವಿ ನಾವು ಅದನ್ನ. ಎಷ್ಟು ಹೋಟೆಲ್ಗಳಿಂದ ಈ ತರದ ವೇಸ್ಟ್ ಕಲೆಕ್ಷನ್ ಮಾಡ್ಕೊಂಡ್ಬರ್ತೀರಿ ಸರ್? ಹೋಟೆಲ್ಗಳು ಒಂದು 10-15 ಹೋಟೆಲ್ಗಳಿದೆ, ಸ್ವಲ್ಪ ಛತ್ರಗಳೆಲ್ಲ ಇದೆ, ಮತ್ತೆ ಹಾಸ್ಟೆಲ್ಗಳಿದೆ. ಈಗ ಸ್ಕೂಲ್ ರಜೆ ಇದ್ದಾಗ ನಮ್ಗೆ ಏನು ಸಿಗಲ್ಲ, ರನ್ನಿಂಗ್ ಇದ್ದಾಗ ಸ್ಕೂಲ್ ರನ್ನಿಂಗ್ ಹಾಸ್ಟೆಲ್ಗಳದೆಲ್ಲ ತಗೊಂಡ್ಬರ್ತೀವಿ, ಅದೆಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್. ಯಾಕೆಂದ್ರೆ ಹುಳಿ ಇರ್ತದೆ, ಅಂತಂದು ಇಲ್ಲಿ ಬಿಸಿ ಮಾಡಿ ಸ್ವಲ್ಪ ಕೊಡ್ತೀವಿ ಹಂದಿಗಳಿಗೆ ಆಹಾರ. ಈಗ ಹೋಟೆಲ್ ವೇಸ್ಟ್ ಅಂತ ಅಂದ್ರಲ್ಲ, ಅದಕ್ಕೆ ಏನು ದುಡ್ಡು ಕೊಟ್ಟು ತರಬೇಕಾಗುತ್ತೋ ಅಥವಾ ಉಚಿತವಾಗಿ ಸಿಗುತ್ತಾ ಹೇಗೆ ಸರ್? ನಮಗೆ ಇವಾಗ ಮುಂಚೆ ಫ್ರೀ ಆಗಿ ಸಿಗ್ತಾ ಸರ್. ಇವಾಗ ಇನ್ನು ಮಂದಿ ಸಾಕಾಣಿಕೆ ಮಾಡೋರು ತುಂಬಾ ಜನ ಆಗಿದ್ದಾರೆ. ಇವಾಗ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಇವಾಗ ಎಲ್ಲರೂ ದುಡ್ಡುಗಳು ಅದು ಇದು ಮಾಡ್ತಾರೆ, ತಿಂಗಳಿಗೆ 500-300 ಕೊಡ್ತಾರೆ. ಈ ತರ ಎಲ್ಲ ಮಾಡಿ ದುಡ್ಡು ಕೊಟ್ಟು ತಗೊಂಡ್ಬರ್ತೈತಿ ಸರ್. ಈ ತರ ಎಷ್ಟೊತ್ತಿಗೆ ಹೋಗ್ತೀರಾ ಅದೆಲ್ಲ ವೇಸ್ಟ್ ಕಲೆಕ್ಟ್ ಮಾಡ್ಕೊಂಡ್ಬರಕ್ಕೆ? ಸರ್ ಬೆಳಗಿನ ಜಾವ ನಾವು 4:30 ಹೋಗ್ತೀವಿ ಸರ್. ನಾವು ಬೆಳಗಿನ ಜಾವ 4:30 ಹೋಗಿ ಎಲ್ಲ ಹೋಟೆಲ್ಗಳದ್ದು ಕಲೆಕ್ಟ್ ಮಾಡ್ಕೊಂಡ್ಬರ್ಬೇಕು. ಮತ್ತೆ ಅದ್ರ ಜೊತೆಗೆ ವೇಸ್ಟೇಜ್ ಪ್ಲಾಸ್ಟಿಕ್ ಎಲ್ಲ ಬರುತ್ತೆ, ಗ್ಲಾಸ್ ಪೀಸ್ ಎಲ್ಲ ಬರೋದೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬರ್ಬೇಕು. ಅದೆಲ್ಲ ಸಪ್ರೇಟ್ ಮಾಡಿ ಅಲ್ಲಿ ನಗರಸಭೆಗೂ ಕೊಡಬೇಕು ನಾವು. ಅದನ್ನ ಕಸನ ಎಲ್ಲಿ ಬೇಕಲ್ಲಿ ಬಿಸಾಕಂಗಿಲ್ಲ, ನಗರಸಭೆ ಕೊಡಬೇಕು. ಕ್ಲೀನ್ ಆಗಿ ಹೋಟೆಲ್ವರೆಗೂ ಒಂದು ಕ್ಲೀನ್ ಆಗುತ್ತೆ, ಮತ್ತೆ ನಾವು ತಗೋಬರೋದ್ರಿಂದ ನಗರಸಭೆವರೆಗೂ ಒಂದು ಕ್ಲೀನ್, ಮತ್ತೆ ನಮ್ಮ ಹೋಟೆಲ್ವರೆಗೂ ಒಂದು ಕ್ಲೀನ್ ಆಗುತ್ತೆ ಸರ್. ಅದನ್ನ ತಗೊಂಬರ್ತೀವಿ. ಅದನ್ನ ಈಗ ಬೆಳಗ್ಗೆ 4:00 ಹೋದ್ರೆ ನೀವು ಮತ್ತೆ ತಲುಪೋತ್ತಿಗೆ ಎಷ್ಟು ಹೊತ್ತಾಗುತ್ತೆ? ನಾವು ಬೆಳಗ್ಗೆ 4:00 ಹೋದ್ರೆ ಬೆಳಿಗ್ಗೆ ನಾವು 8:30-9:00 ಆಗುತ್ತೆ, 10:00 ಆಗುತ್ತೆ ನಾವು ಫಾರ್ಮಿಗೆ ಬಂದು. ಫಾರ್ಮಿಗೆ ಬಂದು ಅದನ್ನ ಫಿಲ್ಟರ್ ಮಾಡಬೇಕು. ಫಿಲ್ಟರ್ ಮಾಡಿ ಮತ್ತೆ ಫಾರ್ಮ್ ವಾಶ್ ಮಾಡಿ ಹಾಕೋಷ್ಟರಲ್ಲಿ 10-12 ಆಗುತ್ತೆ ಸರ್. ನಾವು ಹಂದಿಗಳಿಗೆ ಫುಡ್ ನಾನು ಕೊಡೋಷ್ಟರಲ್ಲಿ ಪ್ರತಿ ದಿವಸನೂ ಇದೇ ತರ ಇದು ನಡೆಯುತ್ತೆ ಸರ್. ವರ್ಷದಲ್ಲಿ 366 ದಿನ ಇರುತ್ತೆ, 366 ದಿನನೂ ನಮ್ಗೆ ಅದೇ ರೀತಿ ಕೆಲಸ ಇರುತ್ತೆ ಸರ್. ಮಳೆ ಚಳಿ ಬಿಸಿಲು ಅನ್ನೋದಿಲ್ಲ, ಯಾವಾಗಲೂ ಮಾಡ್ಲೇಬೇಕು. ಅದ್ರ ಜೊತೆಗೆ ಕಾಯಿಲೆಗಳು ಬರ್ತಾ ಇರ್ತವೆ ಕೆಲವೊಂದು, ಆ ಕಾಯಿಲೆಗಳನ್ನೂ ನಾವು ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಏನಾದ್ರು ಕಂಡು ಬಂತು ಅಂದ್ರೆ ನಮ್ಮ ಕಾಲೇಜ್ ಇರುತ್ತೆ, ನಮ್ಮ ಇಲ್ಲ ನಮ್ಮ ಪಶುಪಾಲನೆ ಇಲಾಖೆ ಇರುತ್ತೆ, ಅಲ್ಲಿಗೆ ನಾವು ತಿಳಿಸ್ಬೇಕು. ಸಂಬಂಧಪಟ್ಟ ನಮ್ಮ ಕಾಲೇಜಿನ ಡಾಕ್ಟರ್ಗಳು ಆಗಲಿ ಸ್ಟೂಡೆಂಟ್ಗಳಾಗಿ ಬರ್ತಾರೆ, ಬಂದು ಸಹಕಾರ ಮಾಡಿಬಿಟ್ಟು ಹೋಗ್ತಾರೆ ಸರ್. ಈಗ ಒಂದ್ ದಿವಸದಲ್ಲಿ 2 ಫುಡ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಯಾವ್ಯಾವ ಸಮಯಕ್ಕೆ ಕೊಡ್ತೀರಿ ಸರ್? ಬೆಳಿಗ್ಗೆ ಒಂದು 10-11 ಒಳಗಡೆ ಕೊಡ್ತೀವಿ, ಸಂಜೆ ಈಗ 5-6 ಒಳಗಡೆ ಫೀಡ್ ಮಾಡ್ತೀವಿ ಸರ್. ನಾವು ಆಹಾರ ಅಲ್ಲಿವರೆಗೂ ಶೆಡ್ ಅಲ್ಲಿ ಇರ್ತೇವೆ. ಉತ್ತರಪಾಡ್ಗವು ಸರ್ ಆರಾಮಾಗಿರುತ್ತೆ ಸರ್, ಫುಡ್ ತಿನ್ಕೊಂಡು ಆರಾಮಾಗಿ ಮಲ್ಕೊಂಡಿರ್ತದೆ ಸರ್. ಅಲ್ಲ ಅವೇನ ಗಲೀಜ್ ಮಾಡ್ಬೇಕಾದ್ರೆ ಒಂದ್ ಸೈಡ್ ಬಂದು ಗಲೀಜ್ ಮಾಡ್ತದೆ. ನೀರ್ ಬೇಕಂದ್ರೆ ಎಲ್ಲ ನಿಪ್ಪಲ್ ಸಿಸ್ಟಮ್ ಮಾಡಿರ್ತೀವಿ, ಸಿಂಟೆಕ್ಸ್ ಇಂದ ನೀರ್ ಬರ್ತದೆ ಅಲ್ಲಿಂದಾನೆ. ಡೈರೆಕ್ಟ್ ಫ್ರೆಶ್ ನೀರು ಒಳ್ಳೆ ಕುಡ್ಕೊಂಡು ಚೆನ್ನಾಗಿರ್ತದೆ, ಅಲ್ಲೇ ಆರಾಮಾಗಿರ್ತವೆ ಸರ್, ಶೆಡ್ ಒಳಗಡೆ ಇರ್ತವೆ ಸರ್. ಈ ಹಂದಿಗಳನ್ನು ತೊಳೆಬೇಕಾಗುತ್ತೆ ಅವಾಗವಾಗ ಸರ್? ನಾವು ಬೆಳಗಿನ ಟೈಮು ವಾಶ್ ಮಾಡ್ತೀವಿ ಹಂದಿಗಳ ಮೇಲೆ, ನೀರ್ ಹಾಕ್ತೀವಿ ನಾವು, ನೀರ್ ಹಾಕ್ಬಿಟ್ಟು ಇದು ಮಾಡ್ತೀವಿ ಸರ್ ಬೆಳಗಿನ ಟೈಮ್. ಶೆಡ್ ಯಾವ ತರ ಮಾಡ್ಕೊಂಡ್ರೆ ಅನುಕೂಲ ಅಂತೀರ ಹಂದಿ ಸಾಕಾಣಿಕೆ ಮಾಡಕ್ಕೆ? ಸರ್ ನನಗೆ ಹೊಸ್ದಾಗಿ ಮಾಡೋ ರೈತರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ, ಸ್ಟಾರ್ಟಿಂಗ್ 30-50 ಮರಿಗೆ ಸ್ಟಾರ್ಟ್ ಮಾಡ್ಲಿ. ಚಿಕ್ಕದಾಗಿ ಒಂದು 50 ಉದ್ದ, ಒಂದ್ 40 ಅಗಲ ಮಾಡ್ಕೊಂಡು, ಅದಕ್ಕೆ ಚಿಕ್ಕದಾಗಿ ಏನ್ ನಮ್ಮ ಲೋಕಲ್ ಅಲ್ಲಿ ಏನ್ ಐಟಮ್ಗಳು ಸಿಗುತ್ತೆ, ಹಳೆ ಐಟಮ್ಗಳು, ಮತ್ತೆ ಹಳೆ ಶೀಟ್ಗಳು, ಹಳೆ ಮರಗಳು, ಮತ್ತೆ ಹಳೆ ಇಟ್ಕೆಗಳು ಸೆಕೆಂಡ್ ಸೀಟ್ಗೆ ಸಿಗುತ್ತೆ, ಇಲ್ಲ ಮತ್ತೆ ಗುಜರಿನಲ್ಲಿ ಹಳೆ ಗೇಟ್ಗಳೆಲ್ಲ ಸಿಗುತ್ತೆ, ಕಬ್ಬಿಣದ ಗೇಟ್ಗಳು, ಅವನ್ನ ಹಾಕೊಂಡು, ಮತ್ತೆ ಕಲ್ ಚಪ್ಪಡಿಗಳು ಸಿಗುತ್ತೆ, ಈಗ ಎಲ್ಲ ಗ್ರಾನೈಟ್ ಫ್ಯಾಕ್ಟ್ರಿಗಳೆಲ್ಲ ಕಲ್ ಚಪ್ಪಡಿಗಳು ಸಿಗುತ್ತೆ ರೆಡಿ. ಅವನ್ನ ಹಾಕೊಂಡು ನೀಟಾಗಿ ಮಾಡ್ಕೊಂಡೋದ್ರೆ ಒಳ್ಳೇದನ್ಸುತ್ತೆ ಸರ್. ಸ್ಟ್ಯಾಂಡರ್ಡಿಗೆ ಎಲ್ಲ ದುಡ್ಡುಗಳು ದುಡ್ಡಿದೆ ಅಂತೇಳಿ ಸಲ ಸುಲ ಮಾಡಿ ಮಾಡಿ ಮತ್ತೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಲಾಸ್ ಆಗುತ್ತೆ ಅದು. ಅದ್ರ ಬದಲಿಗೆ ಹಂದಿ ಸಾಕಾಣಿಕೆಗೆ ಸೆಕೆಂಡ್ಸ್ ಐಟಮ್ಗಳು ತಗೊಂಡು ಮಾಡ್ಕೊಂಡು ಮಾಡ್ರೆ ಒಳ್ಳೇದು ಸರ್ ಅದು. ನೀವು ಎಲ್ಲ ಸೆಕೆಂಡ್ಸ್ ತಗೊಂಡ್ರೆ ಪ್ರಾರಂಭದಲ್ಲಿ? ಹಾ ಸರ್, ಪ್ರಾರಂಭದಲ್ಲೆಲ್ಲ ಸೆಕೆಂಡ್ ಐಟಮೇ ಸರ್. ನಾನು ಹಳೆ ಚಪ್ಪಡಿ ಕಲ್ ಚಪ್ಪಡಿಗಳು, ಮತ್ತೆ ಹಳೆ ಇಟ್ಕೆಗಳು, ಮತ್ತೆ ಹಳೆ ಮರಗಳು. ಈಗ ಮನೆಗೆ ಒಂದು ಯಾವ್ದಾದ್ರು ಮನೆ ಹಳೆ ಮನೆ ಕಿಡಿರ್ತಾರೆ, ಅದ್ರ ಮರಗಳು ಇರುತ್ತೆ, ಗೇಟ್ಗಳು ಹಳೆ ಕುಜ್ರಿಲ್ ಹೋದ್ರೆ ರೆಡಿ ಗೇಟ್ಗಳೇ ಸಿಗ್ತದೆ ಹಳೆದು, ಅವೆಲ್ಲ ಹಾಕೊಂಡು ಮಾಡ್ಕೊಂಡೆ ಸರ್. ಇವಾಗ ಸ್ವಲ್ಪ ಬ್ಯಾಂಗ್ಲೂರ್ ಅನ್ನೋದು ಇದು ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀಟಾಗಿ ಕಂಫರ್ಟಬಲ್ ಎಲ್ಲ ಹೊಸ ಐಟಮ್ಗಳು ಹಾಕೊಂಡು ನೀಟಾಗಿ ಕಂಫರ್ಟಬಲ್ ಮಾಡಿದ್ದೀನಿ ಸರ್. ಈಗ ಹೇಳಿದ್ರೆ ನೀವು ಒಂದು 30-50 ಶೆಡ್ ಅಂತ ಹೇಳ್ಬಿಟ್ಟು ಅಷ್ಟು ಮಾಡ್ಕೊಂಡ್ರೆ ಎಷ್ಟು ಹಂದಿ ಸಾಕ್ಬೋದು ಸರ್? ಸರ್ 50 ಉದ್ದ 30 ಅಗಲ, ಅದರಲ್ಲೊಂದು 60-70 ಹಂದಿ ಸಾಕ್ಬೋದು ಸರ್ ಅದರಲ್ಲಿ ನೀಟಾಗಿ. ಅಂದ್ರೆ ಮಾಂಸ ಕೊಬ್ಬಿಸು ಅಂತ ಅದನ್ನ ಮಾಡ್ಬೋದು. ಅದರಲ್ಲಿ ಚಿಕ್ಕದಾಗಿ ಇನ್ನೊಂದು 10 ಗೂಡುಗಳು 8-9 ಮಾಡ್ಕೊಂಡ್ರೆ, 8-8 ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಹಂದಿ ಕೂಡ್ಬೋದು ಮರಿಯಾಕ ಟೈಮಲ್ಲಿ. ಅಲ್ಲಿಂದ 2 ಅದ್ರೊಳಗಡೆ ಹಾಕ್ಬೋದು ಸರ್, ಅದ್ರೊಳಗಡೆ ಸಪ್ರೇಟ್ ಆಗಿ 10 ಮಾಡ್ಕೊಬಹುದು ಅದನ್ನ. ಇಲ್ವಾ ಒಂದು ಹಾಲ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಒಂದು ಪೊಟಾಷಿಯಂ ಮಾಡ್ಕೊಂಡ್ರೆ ಆಯ್ತು ಸರ್ ಅದ್ರಲ್ಲಿ. ಈಗ ನಿಮ್ಮ ತಾಕ್ನಲ್ಲಿ 2 ಶೆಡ್ಗಳಿದಾವೆ, ಒಂದು ಹಳೆ ಶೆಡ್ಡು ಇನ್ನೊಂದು ಹೊಸ ಶೆಡ್ಡು. ಇದನ್ನ ಬ್ರೀಡಿಂಗ್ ಗೋಸ್ಕರ ಮಾಡಿದೆ ನಾನು ಅಂತೇಳಿ ಹೇಳಿದ್ರಿ. ಈ ಬ್ರೀಡಿಂಗ್ ಗೋಸ್ಕರ ಮಾಡಿರೋ ಅಂತ ಶೆಡ್ ಅನ್ನ ಹೆಂಗ್ ಮಾಡಿದ್ರಿ? ಬ್ರೀಡಿಂಗ್ ಗೆ ಮಾಡೋ ಶೆಡ್ಗಳು ಹೆಂಗಿರ್ಬೇಕು, ಅಲ್ಲಿ ಏನೇನು ಕಂಪಾರ್ಟ್ಮೆಂಟ್ ಗಳು ಮಾಡ್ಕೊಂಡಿರ್ತಾರೆ, ಏನೇನು ಅನುಕೂಲ ಆಗುತ್ತೆ ಹೇಳಿ ಸರ್. ಈಗ ಬ್ರೀಡಿಂಗ್ ಶೆಡ್ ನಾನು ಈಗ ಹೊಸದಾಗಿ ಮಾಡಿರೋದು, ನಾನು ಮುಂಚೆ ಚಿಕ್ಕದಾಗಿ ಮಾಡ್ಕೊಂಡ್ರೆ ಕಂಫರ್ಟಬಲ್ ಏನು ಇರಲಿಲ್ಲ ಅವಾಗ. ಈಗ ನಾನು ನಮ್ಮ ಹಾಸನ ವೆಟರಿನರಿ ಕಾಲೇಜ್ ಅಲ್ಲಿ ಆಗಿರ್ಬೋದು, ಇಲ್ಲ ಹೆಬ್ಬಾಳ ಆಗಿರ್ಬೋದು, ತುಂಬಾ ಕಡೆ ಈಗ ಹೈದರಾಬಾದ್ಗೂ ನನ್ನ ಟ್ರೈನಿಂಗ್ ಕಳಿಸಿದ್ದಾರೆ ನಮ್ಮ ಇಲಾಖೆಯಿಂದ. ತುಂಬಾ ಕಡೆ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಹೆಚ್ಚಿಗೆ ಒಂದು 20 ಟ್ರೈನಿಂಗ್ ಪಡ್ಕೊಂಡಿದ್ದೀನಿ ನಾನು. ಕೆಲವೊಂದು ಹೈಟೆಕ್ ಫಾರ್ಮ್ಗಳು ವಿಸಿಟ್ ಮಾಡಿದ್ದೀನಿ ನಾನು. ಅದು ನೋಡ್ಕೊಬಂದು ನನ್ನ ತಕ್ಕನಾಗಿ ಒಂದು 60-70 ಖರ್ಚು ಮಾಡಿ ಶೆಡ್ ಮಾಡಿದ್ದೀನಿ, ಬ್ರೀಡಿಂಗ್ ಯೂನಿಟ್ನ ಮಾಡ್ಕೊಂಡಿದ್ದೀನಿ. ಅದ್ರಲ್ಲಿ ಕಂಫರ್ಟಬಲ್ 8-9 ಮಾಡಿದ್ದೀನಿ ಒಂದು ರೂಮ್ನ. ಆ ಥರದ ಒಂದು 70 ಕಂಪಾರ್ಟ್ಮೆಂಟ್ ಇದೆ, ಅದರೊಳಗಡೆ ಗೇಜ್ ಮಾಡಿದ್ದೀನಿ. ಹಂದಿಗಳು ಮಲಗಿದ್ರೆ, ತಾಯಿ ಮಲಗಿದ್ರೆ ಮರಿ ಮೇಲೆ ಮಲಗಬಾರ್ದು, ಮರಿ ಸತ್ತೋಗ್ಬಿಡ್ತದೆ ಅಂತೇಳಿ ಅದಕ್ಕೆ ಗೇಜ್ ಮಾಡಿದ್ದೀನಿ. ಅದು ತಕ್ಕನಾಗಿ ಮತ್ತೆ ನಿಪ್ಪಲ್ಗಳೆಲ್ಲ ಮಾಡಿದ್ದೀನಿ, ಸಿಂಟೆಕ್ಸಿಂದ ನಿಪ್ಪಲ್ ಬರುತ್ತೆ, ನೀರು ಕುಡಿಯೋಕೆ ನಿಪ್ಪಲ್ ಬರುತ್ತೆ, ಮತ್ತೆ ಫೀಡ್ ಎಲ್ಲ ಅಲ್ಲೇ ಡೈರೆಕ್ಟಾಗಿ ಮಾಡಿದ್ದೀನಿ. ಅದು ತಕ್ಕನಾಗಿ ನೀಟಾಗಿ ಅಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸರ್. ಅಲ್ಲೇ ಫೀಡ್ ಎಲ್ಲ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಕಂಫರ್ಟಬಲ್ಗೆ ಒಂದು 60-70 ಅಲ್ಲೇ ನಿಪ್ಪಲ್ ನೀರಿನ ವ್ಯವಸ್ಥೆ ಇರ್ಬೋದು, ಮರಿಗಳಿಗಿರ್ಬೋದು, ಪ್ರತಿಯೊಂದು ಕಂಫರ್ಟಬಲ್ ಮಾಡಿದ್ದೀನಿ ಸರ್. ರೂಮ್ ಮಾತ್ರ 8 ಉದ್ದ 8 ಅಗಲ ಮಾಡಿದ್ದೀನಿ, ಅದರಲ್ಲಿ ಗೇಜ್ಗಳೆಲ್ಲ ಮಾಡಿದ್ದೀನಿ ಸರ್. ಅಲ್ಲೇ ಮರಿಗಳು ಚಳಿಗಾಲದಲ್ಲಿ ಮರಿಗಳಿಗೆ ಚಳಿ ಆಗಬಾರ್ದು ಅಂತೇಳಿ ಒಂದು ತಾಯಿ ಹತ್ರ ಹಾಲು ಕುಡಿಬೇಕಂದ್ರೆ ತಾಯಿ ಹತ್ರ ಹಾಲು ಕುಡಿದ್ಬಿಟ್ಟು ಅಲ್ಲಿ ಹೋಗಿ ಮಲಗ್ಬಿಡುತ್ತೆ ಸರ್. ಮತ್ತೆ ಫೀಡ್ ಅಲ್ಲೇ ಒಂದು ಸ್ಟಾರ್ಟರ್ ಫೀಡ್ ಅಂತ ಇಡ್ತೀನಿ, ಅದು ಫೀಡ್ ತಿನ್ನಕ್ಕೆ ಸ್ಟಾರ್ಟ್ ಆದಾಗ ಅದು ತಿನ್ನುತ್ತೆ, ಎಷ್ಟು ಬೇಕಷ್ಟು ತಿನ್ನುತ್ತೆ, ಫೀಡ್ನು ವೇಸ್ಟ್ ಆಗಲ್ಲ. ಮತ್ತೆ ತಾಯಿನೂ ವೇಸ್ಟ್ ಮಾಡ್ಕೊಳ್ಳಲ್ಲ ಫೀಡ್ನು, ಅದರದೇ ಸಪರೇಟ್ ಕಂಪಾರ್ಟ್ಮೆಂಟ್ ಇದೆ, ನೀಟಾಗಿರುತ್ತೆ ಸರ್. ಮರಿಗಳಿನ ಸಮಸ್ಯೆ ಇಲ್ಲ. ಮತ್ತೆ ಡೆತ್ ಆಗೋದು ಕಮ್ಮಿ, ಈಗ ಮರಿಗಳು ಸಾಯ ಸಂಖ್ಯೆ ಕಮ್ಮಿ ಮರಿಗಳು. ಈಗ 12 ಮರಿ ಇತ್ತು ಅಂದ್ರೆ 12 ಮರಿನೂ ಉಳಿತದೆ ಒಂದು ತಾಯಿ ಹತ್ರ, 15 ಮರಿ ಇತ್ತು ಅಂದ್ರೆ 15 ಮರಿನೂ ಉಳಿತದೆ. ಮುಂಚೆ ಹಳೆ ಶೆಡ್ ಇರಬೇಕಾದಾಗ 10 ಮರಿ ಆಗ್ತು ಅಂದ್ರೆ ನನ್ನ ಉಳಿತದೆ 5-6 ಮರಿ ಉಳಿತಾ ಇತ್ತು. ಯಾಕೆಂದ್ರೆ ತಾಯಿ ಮಲಗ್ಬಿಡ್ತಾ ಇತ್ತು, ಮರಿಗಳು ಸತ್ತೋಗ್ಬಿಡ್ತಾ ಇತ್ತು, ಅವಾಗ ತಕ್ಕಂತೆ ಕಂಫರ್ಟಬಲ್ ಇರಲಿಲ್ಲ. ಈಗ ನಾನು ರಾಡ್ ಎಲ್ಲ ಹಾಕೊಂಡು ಗೇಜ್ ಎಲ್ಲ ಹಾಕಿ ಮಾಡಿದೀನಿ ಸರ್. ಇವಾಗ ಇಷ್ಟು ದಿವಸ ಬ್ರೀಡಿಂಗ್ ಮಾಡ್ತಾ ಇರಲ್ವ ನೀವು? ಸರ್ ಬ್ರೀಡಿಂಗ್ ಮಾಡ್ತಾ ಇದ್ದೆ. ಆ ಕಂಫರ್ಟಬಲ್ ಶೆಡ್ ಇರಲಿಲ್ಲ ಸರ್ ನನಗೆ ಅವಾಗ, ಅವಷ್ಟು ಐಡಿಯಾನೂ ಇರಲಿಲ್ಲ ನನಗೆ ಅವಾಗ. ಈಗ ತರಬೇತಿ ಎಲ್ಲ ಪಡ್ಕೊಂಡ್ಮೇಲೆ ಕೆಲವೊಂದು ಫಾರ್ಮ್ಗಳ ನೋಡ್ಕೊಂಡು ಬಂದ್ಮೇಲೆ ನಾನು ಈ ಥರ ಮಾಡ್ಕೋಬೇಕು ಅಂತ ನನ್ನ ಮೆಥಡಲ್ಲಿ ನಾನು ಮಾಡ್ಕೊಂಡಿದ್ದೆ ಸರ್. ಅತಿ ಜಾಸ್ತಿ ಓವರಾಗೂ ಮಾಡ್ಕೊಂಡಿಲ್ಲ, ಅತಿ ಇದಾಗೂ ಮಾಡ್ಕೊಂಡಿಲ್ಲ, ಕಂಫರ್ಟಬಲ್ ನನ್ನ ಕಂಫರ್ಟಬಲ್ ತಕ್ಕಂಗೆ ನಾನು ಮಾಡ್ಕೊಂಡಿದ್ದೀನಿ ಸರ್. ಬ್ರೀಡಿಂಗಿಗೆ ಮಾಡೋದ್ರಿಂದ ಏನು ಅನುಕೂಲ ಅಂತೀರ ಹಂದಿ ಸಾಕಾಣಿಕೆದಾರರಿಗೆ? ಸರ್ ಬ್ರೀಡಿಂಗಿಗೆ ನಾವೇನು ಮಾಡ್ತೀವಿ, ಮಾಂಸ ಕಟಾವಿಗೆ ಅಂದರೆ ಹೊರಗಡೆಯಿಂದ ಮರಿಗಳು ತಗೊಂಬರ್ತೀವಿ ನಾವು. ಬ್ರೀಡಿಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಕಡೆ ಮರಿನೂ ಸೇಲ್ ಆಗುತ್ತೆ, ಈ ಕಡೆ ಕಟಾವು ಹಂದಿಗಳು ನಮಗೆ ಶೆಡ್ಗೆ ಎಷ್ಟು ಬೇಕಷ್ಟು ಮರಿಗಳನ್ನ ಇಟ್ಕೊಂಡು ಉಳಿದಂಥ ಮರಿಗಳನ್ನ ರೈತರಿಗೆ ನಾವು ಸೇಲ್ ಮಾಡ್ಬೋದು ಸರ್. ಈಗ ನನ್ನ ಹತ್ರ ವರ್ಷಕ್ಕೆ ಮಿನಿಮಮ್ ಅಂದ್ರೆ 400-500 ಮರಿ ಬರುತ್ತೆ ನನಗೆ, ಒಂದು 600 ಮರಿ ಅಂತೂ ಪಕ್ಕ ಸಿಗುತ್ತೆ. ನನಗೊಂದು 400 ಮರಿ ಬೇಕು ನನ್ನ ಫಾರಮ್ಗೆ ವರ್ಷಕ್ಕೆ, ಅದು ವರ್ಷಕ್ಕೆ 2 ಸಲ ಮರಿ ಆಗೋದ್ರಿಂದ ಒಂದು 800 ಮರಿ ಸಿಗುತ್ತೆ ವರ್ಷಕ್ಕೆ. ಅದರಲ್ಲಿ 400 ಮರಿ ನಾನು ಇಟ್ಕೊಳ್ತೀನಿ, ಇನ್ನೊಂದು 300-350 ಮರಿ 400 ಮರಿಗಳನ್ನ ಸೇಲ್ ಮಾಡ್ಕೊಳ್ತೀನಿ. ಒಂದು ಮರಿಗೆ ರೇಟ್ ಬಂದು 6,000-6,500 ಇದೆ ನಮ್ಮ ಫಾರ್ಮ್. ಅದು 2 ತಿಂಗಳು ಮರಿ, 18-20 ಕೆಜಿ ಬಾಡಿ ವೇಟ್ ಇರುತ್ತೆ. 300-350 ಮರಿ ಅಂತೂ ಖಂಡಿತ ವರ್ಷಕ್ಕೆ ಸೇಲ್ ಮಾಡ್ಕೊಳ್ತೀನಿ ಸರ್, ಮರಿನ, ಬರೀ ಮರಿಗಳನ್ನ. ಅದ್ರ ಜೊತೆಗೆ ಒಂದು 30 ಟನ್ ಹಂದಿಗಳನ್ನ ಸೇಲ್ ಮಾಡ್ತೀನಿ ವರ್ಷಕ್ಕೆ ಸಪ್ರೇಟ್, ಕಟಿಂಗ್ ಹಂದಿಗಳನ್ನ ಮಾಂಸಕ್ಕೆ. ನಾಗಾಲ್ಯಾಂಡ್ಗೆ ಆಗಿರ್ಬೋದು, ಇಲ್ಲಾಂದ್ರೆ ಈ ಕಡೆ ಕೇರಳ ಸ್ಥಳೀಯ ಮಾರ್ಕೆಟ್, ವರ್ಷಕ್ಕೆ ಒಂದು 30 ಟನ್ ಅಂತ ಹಂದಿಗಳನ್ನ ಮಾರ್ಕೊಳ್ತೀನಿ ಸರ್. ನಾನು ನಿಮ್ಗೇನಾದ್ರೂ ಮರಿ ಬೇಕು ಅಂತ ಅಂದ್ರೆ ಎಲ್ಲಿಂದ ತರ್ತೀರಿ ಸರ್? ನಮಗೆ ಬೇಕು ಅಂದ್ರೆ ಸ್ಟಾರ್ಟಿಂಗ್ ನಾವು ತಳಿಗಳನ್ನ ಇಲ್ಲೇ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಈಗ ಮಾಂಸಕ್ಕೆ ಅಂತೇಳಿ ಕೊಬ್ಬಸಕ್ಕೆ ಹಂದಿಗಳು ಬಿಟ್ಟಿರ್ತೀವಿ, ಅದ್ರ ಪಡ್ಡೆಗಳನ್ನ ನಮಗೆ ಬೇಕಾದ ಸೆಲೆಕ್ಟೆಡ್ ಪಡ್ಡೆಗಳನ್ನ ನಾವು ಎತ್ಕೊಳ್ತೀನಿ ವರ್ಷಕ್ಕೆ. ಒಂದು 10-20 ಪಡ್ಡೆಗಳು ಎತ್ಕೊಳ್ತೀವಿ. ಇಲ್ಲಿ ಬ್ರೀಡಿಂಗ್ ಅಲ್ಲಿ ಸ್ವಲ್ಪ ಹಂದಿಗಳು ಹಳೆವಾಗ್ತಾ ಇರ್ತವೆ, ವಯಸ್ಸಾಗ್ತಾ ಇರುತ್ತೆ, ಆ ಹಂದಿಗಳನ್ನ ಈ ಕಡೆ ಮಾಂಸ ಕಳಿಸ್ತೀವಿ ನಾವು. ಹೊಸ್ತಾಗಿ ನಮ್ಮ ಕಟಿಂಗ್ ಶೆಡ್ ಇಂದ ಎತ್ಕೊಳ್ತಾ ಇರ್ತೀವಿ. ಮತ್ತೆ ಗಂಡುಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ ಅವಾಗವಾಗ, ವರ್ಷಕ್ಕೊಂದ್ಸಲಿ ಇಲ್ಲ 2 ವರ್ಷಕ್ಕೊಂದ್ಸಲಿ ಗಂಡನ್ನ ಚೇಂಜ್ ಮಾಡ್ತೀನಿ ನಾನು. ಬೇರೆ ಬೇರೆ ಒಳ್ಳೊಳ್ಳೆ ಫಾರಮ್ ಅಲ್ಲಿ ಇಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಲಸಿಕೆಗಳು ಆಗಿರುತ್ತೆ, ಅಲ್ಲಿ ತಗೊಂಡ್ಬರ್ತೀವಿ ಸರ್. ಗಂಡುಗಳನ್ನ ತಗೊಂಡು ನಾವು ಇಲ್ಲಿ ಬ್ರೀಡಿಂಗ್ ಮಾಡ್ಕೊಳ್ತೀವಿ, ಇಲ್ಲ ಅನ್ ಬ್ರೀಡಿಂಗ್ ಆಗುತ್ತೆ ಅಂತೇಳಿ ಅಂತ. ಈಗ ನೀವು ಯಾವ್ಯಾವ ತಳಿ ಹಂದಿಗಳನ್ನ ಸಾಕ್ತಾ ಇದ್ರಿ ಇಲ್ಲಿ? ಸರ್ ಈಗ ಸದ್ಯಕ್ಕೆ ನನ್ನ ಹತ್ರ ಯಾರ್ಕ್ಷೇರ್ ಇದೆ, ಡೆರೋಕ್ ಇದೆ, ಮತ್ತೆ ಲ್ಯಾಂಡ್ ರೇಸ್ ಇದೆ, ಮತ್ತೆ F1 ಇದೆ, ತ್ರಿವೇ ಕ್ರಾಸಿಂಗ್ ಮಾಡ್ಕೊಂಡು ಮಾಡ್ಕೊಂಡಿದ್ವಿ. 4 ತರ ತಳಿ ಇದೆ ಸರ್ ನಮ್ಮ ಹತ್ರ. ಏನು ತಳಿಗಳ ವಿಶೇಷ ಏನು ಸರ್? ವಿಶೇಷ ಲ್ಯಾಂಡ್ ರೇಸ್ ಬಂದು ಕಿವಿ ನೆಟ್ಟಿಗಿರ್ತದೆ, ಅದ್ರದ್ದು ಗುಣಲಕ್ಷಣ. ಯಾರ್ಕ್ಷೇರ್ ಬಂದ್ರೆ ಮುತುಕದಲ್ಲೇ ತರ ಕಿವಿ ಇಳೇ ಬಿದ್ದಿರ್ತದೆ, ಬಟ್ ತಾಯಿತನ ಜಾಸ್ತಿ ಇರ್ತದೆ ಯಾರ್ಕ್ಷೇರಲ್ಲಿ. ಸ್ವಲ್ಪ ಲ್ಯಾಂಡ್ ರೇಸ್ ಅಲ್ಲಿ ತಾಯಿತನ ಸ್ವಲ್ಪ ಕಮ್ಮಿ ಇರ್ತದೆ. ಬಟ್ ಡ್ಯೂರಾಕ್ ಬಂದು ಮಾಂಸದ ಮೀಟ್ ರೆಡ್ ಇರ್ತದೆ, ಸ್ವಲ್ಪ ಬಾರ್ ಅಂಶ ಕಮ್ಮಿ ಇರ್ತದೆ ಸರ್ ಅದರಲ್ಲಿ, ಯಾವ್ದ್ರಲ್ಲಿ? ಡ್ಯೂರಾಕ್ ಅಲ್ಲಿ. ಮತ್ತೆ ತ್ರಿವೇ ಕ್ರಾಸಿಂಗ್ ಅಂತ ಹೇಳದ್ನಲ್ಲ, F1 ಅಂತ ಬರುತ್ತೆ. ಅದ್ರಲ್ಲಿ ನಾವು ಯಾರ್ಕ್ಷೇರು, ಡ್ಯೂರಾಕ್ ಮತ್ತೆ ಲ್ಯಾಂಡ್ ರೇಸ್ ಮೂರನ್ನು ಸೇರಿ ಕ್ರಾಸ್ ಮಾಡಿಸಿ ನಾವು ಅದನ್ನ ಮರಿಗಳನ್ನ ತೆಗಿತೀವಿ, ಅದನ್ನ F1 ಅಂತ ಹೇಳ್ತೀವಿ. ಅದ್ರಲ್ಲೂ ಮರಿಗಳು ಕಲರ್ ಮರಿಗಳು ಬರ್ತವೆ, ಮರಿಗಳು ಚೆನ್ನಾಗಿ ಬರುತ್ತೆ ಸರ್ ಅದ್ರಲ್ಲೂ. ಮಾಂಸಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಕೊಬ್ಬಿನ ಅಂಶ ಸ್ವಲ್ಪ ಕಮ್ಮಿ ಇರುತ್ತೆ, ಬಾರಾಂಶ ಕಮ್ಮಿ ಇರುತ್ತೆ. ಹಂಗಾಗಿ ಮಾಂಸಕ್ಕೆ ಲೋಕಲ್ ಎಲ್ಲ ತಗೊಂಡು ಹೋಗಕ್ಕೆ ಚೆನ್ನಾಗಿ ಇಷ್ಟಪಡ್ತಾರೆ, ಹಂಗಾಗಿ ಕಲರ್ ಮರಿಗಳು ಬರುತ್ತೆ ಸರ್, ಅದನ್ನ ಇಷ್ಟಪಡ್ತೀವಿ. ಈಗ ಮರಿಗಳನ್ನ ನಿಮ್ಮ ಹತ್ರ ಎಲ್ಲೆಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಸರ್? ನಮ್ಮ ಹತ್ರ ಈಗ ಸದ್ಯಕ್ಕೆ ಬೆಂಗಳೂರಿಂದೆಲ್ಲ ತಗೊಂಡೋಗಿದ್ದಾರೆ, ಶಿವಮೊಗ್ಗ ಸೈಡಿಂದ ತಗೊಂಡೋಗಿದ್ದಾರೆ, ಈ ಕಡೆ ಕೇರಳದವರು ತಗೊಂಡೋಗಿದ್ದಾರೆ, ಮತ್ತೆ ಆಂಧ್ರ ಗಂಡನ ತಗೊಂಡೋಗಿ, ಕೋಲಾರ ಗಂಡನ ತಗೊಂಡೋಗಿದ್ದಾರೆ ಸರ್. ತುಂಬಾ ಕಡೆ ಬಂದು ತಗೊಂಡು ಹೋಗ್ತಾರೆ ಸರ್ ನಮ್ಮ ಹತ್ರ. ಮತ್ತೆ ಬುಕಿಂಗ್ ಮಾಡ್ತಾರೆ ಫಸ್ಟ್ ಏನೇ ನಮ್ಮ ಹತ್ರ ಮರಿಗಳು. ನನ್ನ ಹತ್ರ ಮರಿಗಳು ಇಲ್ಲ ಅಂದ್ರು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ರೆ ಪರವಾಗಿಲ್ಲ, ನಾವು 2-3 ತಿಂಗಳು ಕಾಯ್ತೀವಿ ಅಂತೇಳಿ 10,000-20,000 ಅಡ್ವಾನ್ಸ್ ಹಾಕಿ ವೇಟ್ ಮಾಡ್ತಾರೆ ಸರ್. ನನ್ನ ಹತ್ರ ಮರಿ ಇದ್ರೆ ನಾನು ಕೊಡ್ತೀನಿ, ನನ್ನ ಹತ್ರ ಸ್ಟಾಕ್ ಇದ್ರೆ ಎಷ್ಟು ಸ್ಟಾಕ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಬುಕಿಂಗ್ ತಗೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬಿಡ್ತೀನಿ. ಇಲ್ಲ ಯಾರ್ದಾರ ಸ್ನೇಹಿತರದ ಮರಿಗಳು ಇದೆ ಅಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ತೀನಿ. ಈಗ ಮಾಂಸಕ್ಕಾಗಿ ಕಟಾವು ಮಾಡಬೇಕು ಅಂತ ಅಂದ್ರೆ ಎಷ್ಟು ತಿಂಗಳು ಮರಿ ಕಟ್ ಮಾಡಬಹುದು? 4-5 ತಿಂಗಳು ಮರಿನೂ ಕಟ್ ಮಾಡ್ಕೋಬಹುದು, ಬಟ್ ಚೆನ್ನಾಗಿ ಮಾಂಸ ಬಲಿಬೇಕು ಅಂದ್ರೆ ಒಂದು 7 ತಿಂಗಳಂತೂ ಕಳಿಬೇಕು ಸರ್. ಅವಾಗ ಏನಾಗುತ್ತೆ, ಒಂದು 90 ಕೆಜಿ ಗಂಟೆ ಬಂದಿರುತ್ತೆ. ಒಂದು 100 ಕೆಜಿ ಮೇಲೆ ಇರೋಂತ ಹಂದಿಗಳನ್ನ ಕಟ್ ಮಾಡ್ರೆ ಮಾಂಸನು ಚೆನ್ನಾಗಿರುತ್ತೆ ತಿನ್ನಕ್ಕೆ, ಆರೋಗ್ಯವೂ ಇರುತ್ತೆ ಸರ್, ಮಾಂಸನು ಚೆನ್ನಾಗಿ ತೂಕನು ಬಂದಿರುತ್ತೆ ಅವಾಗ. ಈಗ ನೀವು ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಷ್ಟು ದಿವಸಕ್ಕೊಂದ್ಸರಿ ಮಾರಾಟ ಮಾಡ್ತೀರಾ, ಮತ್ತೆ ಹೇಗೆ ಮಾರಾಟದ ವ್ಯವಸ್ಥೆ ಸರ್? ಮಾರಾಟಕ್ಕೆ ನಾವೀಗ ನಾಗಾಲ್ಯಾಂಡ್ಗೆ ಕಳ್ಸಿಕೊಡ್ತೀವಿ ಗಾಡಿನ. ನನ್ನ ಹತ್ರ ಒಂದು 30 ಟನ್ ಇದೆ ಅಂದ್ರೆ ಒಂದು ಬ್ಯಾಚ್ ಬಂದ್ಬಿಡ್ತದೆ ನನಗೆ. ಆ ಬ್ಯಾಚ್ ಬಂದಾಗ ನಾವು ಬುಕಿಂಗ್ ಮಾಡ್ಕೊಳ್ತೀವಿ ಫಸ್ಟ್. ನಾಗಾಲ್ಯಾಂಡ್ ಪಾರ್ಟಿಗಳಿಗೆ ಫೋನ್ ಮಾಡ್ತೀನಿ, ನಮ್ಮ ಬೆಂಗಳೂರಲ್ಲಿ ವೆಂಡರ್ ಇರ್ತಾರೆ, ಅವ್ರು 30 ಟನ್ ಇದೆ ಅಂದ್ರೆ ಬರ್ತಾರೆ ಫಸ್ಟ್, ಹಂದಿಗಳನ್ನ ನೋಡ್ತಾರೆ, ಚೆನ್ನಾಗಿತ್ತು ಅಂದ್ರೆ ಬರ್ತಾರೆ, ಅಡ್ವಾನ್ಸ್ ಮಾಡ್ಬಿಟ್ಟು ಹೋಗಿರ್ತಾರೆ. ಬಂದು ಹಂದಿಗಳನ್ನ ತಾಸನ್ ಲೋಡ್ ಮಾಡ್ಕೊಂಡು ತಗೊಂಡೋಗ್ತಾವೆ. ಬಾಡಿ ವೇಟ್ ಬಂದು 100-120 ಕೆಜಿ ಗಂಟೆ ಇರುತ್ತೆ, ಒಂದು 30 ಟನ್ ಬರುತ್ತೆ ಕೆಜಿಗೆ. 170 ಇಲ್ಲ 180 ರೂಪಾಯಿ ಇರುತ್ತೆ ರೇಟ್. ಆ ರೇಟಿಗೆ ತಕ್ಕನಾಗಿ ಕೊಟ್ಬಿಟ್ಟು ತಗೊಂಡ್ರೆ ಈಗ ಅಲ್ಲಿವರೆಗೂ ಏನು ನೀವೇ ತಲುಪಿಸ್ಬೇಕು ಸಾಗಿಸ್ಬೇಕು ಅಂತ ಏನಿಲ್ಲ? ಇಲ್ಲ ಸರ್, ಆತರ ಏನಿಲ್ಲ. ವೆಂಡರ್ಗಳು ಇಲ್ಲಿಗೆ ಬಂತಾರೆ, ತುಂಬಿಕೊಂಡು ತಗೊಂಡೋಗ್ತಾರೆ ಸರ್, ಅವ್ರೇನೆ ಎ ಬ್ರಿಡ್ಜ್ ಅಲ್ಲಿ ತೂಕ ಮಾಡ್ಕೊಳ್ತಾರೆ, ಪೇಮೆಂಟ್ ಆವತ್ತೇ ಕೊಡ್ತಾರೆ. ಈ ಕೇರಳದವರು ಅಷ್ಟೇ, ಮತ್ತೆ ತಮಿಳ್ನಾಡವ್ರು ಅಷ್ಟೇ. ಈಗ 3 ಟನ್ 4 ಟನ್ ಇದೆ ಅಂದ್ರೆ ಬರ್ತಾರೆ, ಅಂದಿಗಳು ತುಂಬಿಕೊಂಡು ಹೋಗ್ತಾರೆ. ಅವ್ರೊಂದು 4-5 ದಿವಸ, ಒಂದು ವಾರ ಲೇಟ್ ಆಗಿ ಪೇಮೆಂಟ್ನ ಪೇಮೆಂಟ್ ಮಾಡ್ತಾರೆ ಸರ್. ಅಷ್ಟೇ, ಅರ್ಧ ಪೇಮೆಂಟ್ ಕೊಟ್ಟಿರ್ತಾರೆ, ಇನ್ನು ಅರ್ಧ ಪೇಮೆಂಟ್ ಒಂದು ವಾರ ಒಂದು ದಿನ ಬಿಟ್ಟು ಟೈಮ್ ತಗೊಂಡಿರ್ತಾರೆ, ತಕ್ಷಣ ಅಕೌಂಟ್ಗೆ ಹಾಕ್ಬಿಡ್ತಾರೆ ಸರ್. ಈಗ ಎಫ್ ಪಿ ಓ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರಲ್ಲ, ಏನೇನು ಅನುಕೂಲ ಆಗಿದೆ ಎಫ್ ಪಿ ಓ ಇಂದ? ಸರ್, ಎಫ್ ಪಿ ಓದಲ್ಲಿ ನಾನೇ ಮುಂಚೆ ಅದರಲ್ಲಿ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೆ ನಾನು, ಒಂದು 2 ವರ್ಷಗಳ ಕಾಲ ನಾನು ಮಾಡ್ತಾ ಇದ್ದೆ. ಕಂಪನಿ ಹೆಸರು ಬಂದು HC ಅಮೃತ್ ಪಿಕ್ ಪಡೆದ ಕಂಪನಿ ಅಂತೇಳಿ, ಲಿಮಿಟೆಡ್ ಅಂತೇಳಿ, ಅದರಲ್ಲಿ ಅಧ್ಯಕ್ಷ ಕೆಲಸ ಮಾಡಿದೆ ನಾನು. 280 ಜನ ರೈತರು ಷೇರ್ದಾರ ಇದ್ದಾರೆ. 1 ದಿವಸ ಹಾಕಿರೋದ್ರಿಂದ ಹಿಡಿದು 100 ದಿವಸ ಹಾಕಿರೋದ್ರಿಂದ ಹಿಡಿದು 500 ದಿವಸ ಹಾಕಂಡನು ಇದ್ದಾರೆ. 91 ಫಾರಂ ಇದೆ ಹಾಸನ ಜಿಲ್ಲೆಯಲ್ಲಿ. ಟೋಟಲ್ ನಮಗೆ ಹಾಸನ ಮತ್ತು ಚಿಕ್ಕಮಗಳೂರು 2 ಜನ ಮರ್ಜ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಎಫ್ ಪಿ ಓ ಮಾಡ್ಬೇಕಂದ್ರೆ 300 ಜನ ರೈತರು ಇರಬೇಕು, ಇಲ್ಲಿ ಹಂದಿ ಸಾಕ ರೈತರು 300 ಜನ ಇಲ್ಲ. ಹಂಗಾಗಿ 2 ಜಿಲ್ಲೆ ಮರ್ಜ್ ಮಾಡಿ ಕೊಟ್ಟಿದ್ದಾರೆ. 280 ಜನ ರೈತರು ಷೇರುದಾರಿದ್ದಾರೆ ಸರ್. ಅದರಲ್ಲಿ ಒಂದು 10 ಜನ ಡೈರೆಕ್ಟರ್ಗಳಾಗಿದ್ದೀವಿ, ಅದರಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು, ಮತ್ತೆ ಸರ್ಕಾರದಿಂದನೇ ಒಂದು CEO ಅಂತ ಕೊಟ್ಟಿದ್ದಾರೆ, ಮತ್ತೆ ಅದರ ಜೊತೆಗೆ ಸ್ಟೆಪ್ NGO ಅಂತೇಳಿ ಕೊಟ್ಟಿದ್ದಾರೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್ ಇವಾಗ. ಅದ್ರಲ್ಲಿ ಮತ್ತೆ ಅದು ಬಂದ ಮೇಲೆ ಕೆಲವು ರೈತರುಗಳು, ಹಂದಿ ಸಾಕ ರೈತರುಗಳೆಲ್ಲ ಲೋನ್ಗಳು ಬರ್ತಾ ಇದೆ ಇವಾಗ. 10 ಲಕ್ಷ ಲೋನ್ಗಳು ಬರ್ತವೆ, ಮುದ್ರಾದ ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಬರ್ತಾ ಇದೆ. ಬಟ್ NLM ಅಲ್ಲಿ ಟ್ರೈ ಮಾಡ್ತಾ ಇದೀವಿ. NLM ಅಲ್ಲಿ ಅಂದ್ರೆ ಸಬ್ಸಿಡಿ ಇದೆ, ಅದಕ್ಕೆ 60 ಲಕ್ಷ 30 ಲಕ್ಷ ಎಲ್ಲ ಸಬ್ಸಿಡಿ ಇದೆ. ಅದು ಯೂನಿಟ್ ಮಾಡಿದ್ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಯಾರು NLM ಇನ್ನೂ ಟ್ರೈ ಮಾಡಿಲ್ಲ. ಬಟ್ ಸ್ಟ್ಯಾಂಡ್ ಅಪ್ ಇಂಡಿಯಾ, ಮುದ್ರಾ ಮತ್ತೆ CGFMU ಮಾಡ್ಕೊಂಡು ಹೋಗ್ತಾ ಇದಾರೆ. 10 ಲಕ್ಷ ಲೋನ್ ಸಿಗ್ತಾ ಇದೆ. ಹಂದಿ ಸಾಕಾಣಿಕೆ ಮಾಡಿ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸರ್. ಇವಾಗ FPOದಲ್ಲಿ ಅಷ್ಟೊಂದು ಅನುಕೂಲ ಆಗಿದೆ, ಮತ್ತು ಮುಂದಿನ ದಿನಗಳಲ್ಲೂ ಅನುಕೂಲ ಆಗುತ್ತೆ ಸರ್. ಇವಾಗ 1 ವರ್ಷದಲ್ಲಿ ನಿಮ್ಮ ವಹಿವಾಟು ಎಷ್ಟು ಹಂದಿ ಮರಿಗಳನ್ನು ಸಾಕಾಣಿಕೆ ಮಾಡ್ತಾರೆ, ಮತ್ತೆ ಎಷ್ಟು ವಹಿವಾಟು ಆಗುತ್ತೆ? ಸರ್, ನಮ್ದು ವರ್ಷಕ್ಕೆ ಮಿನಿಮಮ್ ಅಂದ್ರೆ ಒಂದು 60-70 ಲಕ್ಷ ಟರ್ನ್ ಓವರ್ ಆಗುತ್ತೆ ಸರ್. ನಮಗೆ 20-30 ಲಕ್ಷ ಖರ್ಚು ಬರುತ್ತೆ. ಯಾಕಂದ್ರೆ ಗಾಡಿಗೆ ಡೈಲಿನೇ ದಿನ 1 ವರ್ಷ ಖರ್ಚು ಬೇಕು, ಗಾಡಿಗೆನೆ ಡೀಸೆಲ್ ಕಲಸಬೇಕು. ಹುಡುಗರ ಸಂಬಳ, 5-6 ಜನ ಕೆಲಸ ಮಾಡ್ತಾರೆ, 15-16 ಸಾವಿರ ಸಂಬಳ ಇರುತ್ತೆ, ಮತ್ತೆ ಊಟ ತಿಂಡಿ ಎಲ್ಲ ಇರುತ್ತೆ ಅವರಿಗೆ. ನನಗೆ ವರ್ಷಕ್ಕೆ ಮಿನಿಮಮ್ ಒಂದು 30 ಲಕ್ಷ ಖರ್ಚು ಬರುತ್ತೆ ಸರ್. ಅವನೊಂದು 25 ಲಕ್ಷ ಉಳಿಯುತ್ತೆ ಸರ್. ನನಗೆ ಎಲ್ಲ ಖರ್ಚೆಲ್ಲ ಕಳೆದು ಅಷ್ಟು ಉಳಿಯುತ್ತೆ ಸರ್. ಅದು ನೀಟಾಗಿ ಮಾಡ್ಕೊಂಡು ಹೋದ್ರೆ ಸರ್, ಹಂದಿಗಳು ಸಾಯ್ದಂಗೆ ಮತ್ತೆ ಮರಿಗಳು ಸಾಯ್ದಂಗೆ ನೀಟಾಗಿ ನೋಡ್ಕೊಂಡು ಹೋದ್ರೆ ಖಂಡಿತ ಸಿಗುತ್ತೆ ಸರ್. ಇದೇ ಜಮೀನಲ್ಲಿ ಏನಾದ್ರೂ ಬೆಳೆ ಮಾಡಿ ಸಂಪಾದನೆ ಮಾಡ್ತೀನಿ ಅಂತ ಅಂದ್ರೆ ಇಷ್ಟು ಮಾಡಕ್ಕಾಯ್ತಿರಲಿಲ್ಲ ಅಲ್ವಾ ಸರ್? ಇಲ್ಲ ಸರ್, ನಮ್ದಿರೋದು 14 ಕುಂಟೆ ಜಮೀನು ಸರ್. ನಮ್ಮ ಅಪ್ಪ ಸಂಪಾದನೆ ಮಾಡೋದು 14 ಕುಂಟೆ. ಈಗ ಒಂದು 28 ಕುಂಟೆ ತಗೊಂಡಿದೀವಿ. ಅಲ್ಲಿಗೆ 1 ಎಕರೆ ಜಮೀನು. ಆ 1 ಎಕರೆ ಜಮೀನಲ್ಲಿ ಆಲ್ರೆಡಿ ನಾವು 14 ಕುಂಟೆ ಅಲ್ಲಿ ಫಾರ್ಮ್ ಮಾಡಿದೀನಿ ನಾನು. ಇನ್ನು ಉಳಿದ್ರದೆ 1/2 ಎಕರೆ ನಂದು. ಇಷ್ಟು ಮಾಡಕ್ ಆಗ್ತಿರಲ್ಲ ಸರ್. ಏನೋ ಒಂದು ಹಂದಿ ಸಾಕಾಣಿಕೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ನನ್ನ ಮಕ್ಕಳು ಒಳ್ಳೆ ಎಜುಕೇಶನ್ ಕೊಡ್ಸಿದ್ದೀನಿ. ಅದ್ರ ಜೊತೆಗೆ ನನ್ನ ಕೈಲಿ ಆದಷ್ಟು ಒಂದು 5 ಜನಕ್ಕೆ ಕೆಲಸ ಕೊಟ್ಕೊಂಡು ಅವ್ರದ್ದು ಸಂಸಾರ ನಡೀತಾ ಇದೆ. ಬಟ್ ನನ್ನ ಹತ್ರ ಮುಂಚೆ ಏನೂ ಇರಲಿಲ್ಲ. ವೆಹಿಕಲ್ಗಳಾಗಲಿ ಒಂದು 2-ವೀಲರ್ ತಗೊಳಕ್ಕೂ ಆಗ್ತಿರಲಿಲ್ಲ. ಈ ಹಂದಿ ಸಾಕಾಣಿಕೆ ಬಂದ್ಮೇಲೆ 2-ವೀಲರ್ ಅಂತ ತಗೊಂಡಿದ್ದೀನಿ, ಮತ್ತೆ 2 ಬುಲೋರ ಗಾಡಿ ಇದೆ. ಹಾಸನಿಗೆ ತಗೊಂಡು ಹೋಗಿ ತಗೋಬರಕ್ಕೆಲ್ಲ ಫುಡ್ ಎತ್ಕೊಂಡು ಹಂದಿಗಳಿಗೆ ತಗೋಬರಕ್ಕೆ, ಮತ್ತೆ ಹಂದಿಗಳ ರೈತರಿಗೆ ಮರಿ ಡೆಲಿವರಿ ಕೊಡ್ಲಿಕ್ಕೆಲ್ಲ ಗಾಡಿ ಅಂತ ಇದೆ. ಹಂದಿ ಸಾಕಾಣಿಕೆಲ್ಲ ಉತ್ತಮವಾಗಿ ಮಾಡ್ಕೊಂಡು ಹೋಗ್ತೇನೆ ಸರ್. 5 ಜನ ಕೆಲಸ ಮಾಡ್ತಾರೆ ಅಂದ್ರಲ್ಲ, ಏನೇನು ಕೆಲಸ ಇರುತ್ತೆ ಅವ್ರಿಗೆ ಸರ್? ಅವ್ರಿಗೆ 2 ಜನ ಫುಡ್ಗೆ ಹೋಗ್ತಾರೆ ಬೆಳಗ್ಗೆ ಎದ್ದ ತಕ್ಷಣ, 4:30 ಫುಡ್ಗೆ ಹೋಗ್ತಾರೆ, ಒಬ್ಬರು ಡ್ರೈವರ್, ಒಬ್ಬರು ಹೆಲ್ಪರ್ ಹೋಗ್ತಾನೆ. ಏನು 2 ಜನ ಇಲ್ಲಿ ಫಾರ್ಮಲ್ಲಿ ವಾಶ್ ಮಾಡ್ಕೊಂಡು ಮತ್ತೆ ಫುಡ್ ಎಲ್ಲ ಹಾಕೊಂಡು ಇರ್ತಾರೆ ಸರ್. ಇಲ್ಲಿ ಹಂದಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಹೇಗಿದೆ ಜೀವನ ನಿಮ್ದು? ಸರ್, ಹಂದಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ಜೀವನ ಚೆನ್ನಾಗಿದೆ ಸರ್. ಇವಾಗ ನಾನು ಒಂದು 10-6 ಜನ ಜೊತೆ ಚೆನ್ನಾಗಿದ್ದೀನಿ. ಹಂದಿ ಸಾಕಾಣಿಕೆ ಮಾಡದೆ ಅನ್ನೋದಕ್ಕಿನ್ನ ನಮ್ಮ ರಿಲೇಷನ್ಶಿಪ್ ಅಂದ್ರೆ ಅಧಿಕಾರಿಗಳ ರಿಲೇಷನ್ಶಿಪ್ ಚೆನ್ನಾಗಿ ಪಡ್ಕೊಂಡಿದ್ದೀನಿ ಸರ್. ನಾನು ಇವಾಗ ಸಂಪರ್ಕ ಚೆನ್ನಾಗಿದೆ, ಬ್ಯಾಂಕ್ ಸಂಪರ್ಕ ಇರ್ಬೋದು, ನಮ್ಮ ಅನಿಮಲ್ ಹಸ್ಬೆಂಡ್ರಿ ಇರ್ಬೋದು, ಮತ್ತೆ KVK ಇರ್ಬೋದು, ಹಾಸನ ವೆಟರ್ನರಿ ಕಾಲೇಜ್ ಅಲ್ಲಿ ಇರ್ಬೋದು. ಇವತ್ತು ಸರ್ ನಾನು ಇವತ್ತು ಜೀವನ ಮಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ದಿಂದ ಅನ್ನ ತಿಂತಿದ್ದೀನಿ ಅಂದ್ರೆ ಹಾಸನಲ್ಲಿ KVK ಮತ್ತೆ ಜೊತೆಗೆ ವೆಟರ್ನರಿ ಕಾಲೇಜು, ನಮ್ಮ ಪಶುಪಾಲನೆ ಇಲಾಖೆ ಸರ್. ಇವತ್ತು ಹಂದಿ ಸಾಕಾಣಿಕೆ ಮಾಡಿ ತೋರಿಸಿದ್ದಕ್ಕೆ, ತರಬೇತಿ ಕೊಟ್ಟಿದ್ದಕ್ಕೆ, ಇವತ್ತು ನಂದು 5 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಮತ್ತೆ ನಾನು ಅನುಕೂಲ ಹೋಗಿದ್ದೀನಿ, ನನ್ನ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀನಿ ಸರ್ ನಾನು, ಮತ್ತೆ ಚೆನ್ನಾಗಿ ನನ್ನ ಆರ್ಥಿಕ ಹೋಗಿ ಚೆನ್ನಾಗಿದ್ದೀನಿ ಸರ್ ನಾನು. ಇವಾಗ ತಂದೆ ತಾಯಿ ಮನೆಯವರೆಲ್ಲ ಹೇಗೆ ಸಹಾಯ ಮಾಡ್ತಾರೆ ನಿಮಗೆ? ಸರ್, ಅಪ್ಪ ಅಮ್ಮ ಅಂತೂ ಫುಲ್ ಅಂತೂ ನಂಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಮತ್ತೆ ಮಿಸ್ಸಸ್ಸು ಅಷ್ಟೇ. ಮಿಸ್ಸಸ್ ಮುಂಚೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ರು, ಅವರಿಗೆಲ್ಲ ಅವಾಗೆಲ್ಲ 10,000-11,000 ತಿಂಗಳಿಗೆ ಸಂಬಳ ಬರ್ತಾ ಇತ್ತು. ಈಗ ಅವರು ಕೆಲಸ ಬಿಟ್ಟು ಈಗ ನಮ್ಮ ಫಾರಂ ಕೂಡ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅಪ್ಪ ಅಮ್ಮ ಜಮೀನ್ ಕೆಲಸ ಮಾಡ್ಕೊಳ್ತಾರೆ, ಮಿಸ್ಸಸ್ಸು ಜಮೀನ್ ಕೆಲಸ ಮಾಡ್ಕೊಳ್ತಾರೆ, ಅವ್ರ ಟೈಮ್ ಇದ್ದಾಗ ಬಂದು ಫಾರಂ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಸರ್. ಅನುಕೂಲಕ್ಕೆ ಚೆನ್ನಾಗಿದೆ ಸರ್, ಆರ್ಥಿಕವಾಗಿ ಹಂದಿ ಸಾಕಾಣಿಕೆ ಸ್ವಲ್ಪ ಚೆನ್ನಾಗಿದೆ ಸರ್ ಇವಾಗ. ಸುರೇಶ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ನ ಹೇಳ್ತೀರಾ? ಖಂಡಿತ. ನಂದು ಚತ್ರನಹಳ್ಳಿ ಹಾಸನ ತಾಲೂಕು, ಇಲ್ಲಿ ಸಕಲೇಶ್ಪುರ ಮತ್ತೆ ಹಾಸನ ಮಧ್ಯದಲ್ಲಿ, ಹಾಸನಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ನನ್ನ ಫಾರಂಗೆ. ಚತ್ರನಹಳ್ಳಿ ಅಂತೇಳಿ, ಬೈಲಳ್ಳಿ ಪಂಚಾಯತಿ ನಂದು, ಸಲಗಮ್ಮಿ ಹೋಬಳಿ. ನನ್ನ ನಂಬರ್ ಬಂದು 9611273896. ಇನ್ನೊಂದ್ಸರಿ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9611273896.